ಸ್ವಪ್ನದೃಕ್ಚಿತ್ತಮಿಷ್ಯತೆ. ಸ್ವಪ್ನದ ವಿಷಯವೇ ಆಗಲಿ, ಜಾಗೃತದ ವಿಷಯವೇ ಆಗಲಿ, ಮೂರು ಸಂಗತಿಗಳನ್ನು ಗುರುತಿಸತಕ್ಕದ್ದು. ಒಂದು, ದೃಶ್ಯಗಳು. ಎರಡನೇದ್ದು, ಚಿತ್ತ ಅಂದರೆ ಅಂತಃಕರಣ. ಮೂರನೇದ್ದು ಚೈತನ್ಯ. ಈ ಮೂರು ಸಂಗತಿಗಳಲ್ಲಿ ಚೈತನ್ಯದ ವಿಚಾರ ಬಿಟ್ಬಿಡೋಣ, ಅದನ್ನು ಚಿಂತನೆಯನ್ನು ನಂತರ ಎತ್ತಿಕೊಳ್ಳೋಣ. ದೃಶ್ಯ ಮತ್ತು ಅಂತಃಕರಣ. ಸ್ವಪ್ನದಲ್ಲಿ ಕಂಡುಬರುವಂತಹ ದೃಶ್ಯಗಳೆಲ್ಲ ಅವುಗಳನ್ನು ಸ್ವಪ್ನ ದೃಕ್ ಅಂತ ನಾವು ಒಪ್ಪಿಕೊಂಡ್ರೆ, ಏನಂತ ಸ್ವಪ್ನ ದೃಕ್, ಸ್ವಪ್ನದಲ್ಲಿ ಕಂಡಿರುವ ದೃಶ್ಯಗಳು ಸ್ವಪ್ನ ದೃಕ್. ಸ್ವಪ್ನೇ ಪ್ರಚರಣ, ಕನಸು ಕಾಣುವವನು ಕನಸಿನಲ್ಲಿ ಕಾರ್ಯದಲ್ಲಿ ತೊಡಗಿದ್ದು, ಅಡ್ಡಾಡಿದ್ದು, ಹೋಗಿದ್ದು, ಬಂದದ್ದು, ತಿರುಗಾಡಿದ್ದು, ಹತ್ತು ದಿಕ್ಕುಗಳಲ್ಲಿ ಅವನು ಇದ್ದದ್ದು, ಅನೇಕ ಜೀವರಾಶಿಗಳ ಜೊತೆ ಅವನು ಸಂಬಂಧವನ್ನು ಹೊಂದಿದ್ದು, ಅಂಡಜಾನ್ ಸ್ವೇದಜಾನ್ ವಾಪಿ ಜೀವಾನ್ ಸದಾ ಯಾನ್ ಪಶ್ಯತಿ, ಈ ಪ್ರಕಾರವಾಗಿ ಅವನು ಅವುಗಳ ಜೊತೆ ಅಲ್ಲೆಲ್ಲ ಎಲ್ಲ ದಿಕ್ಕುಗಳಲ್ಲಿ ಸಂಬಂಧವನ್ನು ಹೊಂದಿರುತ್ತಾನೆ. ಯಾರು? ಸ್ವಪ್ನ ದೃಕ್. ಅರ್ಥಾತ್ ಅವಷ್ಟು ಸ್ವಪ್ನ ದೃಕ್ ಚಿತ್ತ ದೃಶ್ಯಾಹ. ಸ್ವಪ್ನ ದೃಕ್ ಚಿತ್ತ ದೃಶ್ಯ. ಆ ಚಿತ್ತ ಅಂತಃಕರಣ ಅದು ಸ್ವಪ್ನ ದೃಕ್ ಚಿತ್ತ. ನಾವು ಯಾರು ನಿಂತು ಹೊರಗೆ ನಿಂತುಕೊಂಡಿದ್ದೇವೆ, ಅವನ ಅಂತಃಕರಣದಲ್ಲಿ ಏನು ಸ್ವಪ್ನ ಇದೆ ಅನ್ನೋದು ನಮಗೆ ಕಾಣೋದಿಲ್ಲ. ವೈ ಇಲ್ಲಿ ಕಾಣ್ತದ, ಅಲ್ಲಿ ಯಾಕೆ ಕಾಣಂಗಿಲ್ಲ? ಅವನ ಚಿತ್ತ ಸ್ವಪ್ನ ದೃಕ್ ಚಿತ್ತ. ಬಹಳ ಸೂಕ್ಷ್ಮದ. ಸಬರ್ ಕರೋ, ಸಬರ್ ಕರೋ, ಅಭಿ ತೋ ಯೇ ತೋ ಚಲ್ ರಹಾ ಹೈ. ನೋಡೋಣ, ಸ್ವಪ್ನ ದೃಕ್ ಚಿತ್ತ ದೃಶ್ಯಾಹಾತೆ ಪೃಥಕ್ ನ ವಿದ್ಯತೆ. ಆ ಸ್ವಪ್ನ ದೃಕ್ ಚಿತ್ತ ಏನಿದೆಯೋ ಅದನ್ನು ಬಿಟ್ಕೊಟ್ಟು ಬೇರೆ ಇಲ್ಲ. ಸ್ವಪ್ನ ದೃಕ್ ಚಿತ್ತ ಏನು ಲಭ್ಯ ಇದೆಯೇ ಯಾರಿಗೆ? ಸ್ವಪ್ನ ದೃಕ್ನಿಗೆ. ಆ ಚಿತ್ತವನ್ನು ಬಿಟ್ಕೊಟ್ಟು ಅದು ಬೇರೆ ಇಲ್ಲ. ಮತ್ತೇನದು? ತದೃಶ್ಯಮೇವ ಇದಂ ಸ್ವಪ್ನ ದೃಕ್ ಚಿತ್ತ ಮಿಷ್ಯತೆ. ತದೃಶ್ಯ ಆ ಚಿತ್ತದಲ್ಲಿ ಮಾತ್ರ ಅದು ಕಾಣ್ತದೆ. ಆದ್ದರಿಂದ ಅದಕ್ಕೆ ಸ್ವಪ್ನ ದೃಕ್ ಚಿತ್ತಂ ಅಂತ ಹೇಳ್ತಾರೆ. ಕೊನೆಯ ಶಬ್ದ ನೋಡಿ, ಸ್ವಪ್ನ ದೃಕ್ ಚಿತ್ತಂ ಇಷ್ಯತೆ. ಅದಕ್ಕೆ ಯಾವ ಚಿತ್ತ ಅಂತ ಕರೀತಾರೆ, ಯಾಕೆಂದರೆ ಆ ಚಿತ್ತವನ್ನು ಹೊರತುಪಡಿಸಿ ಬೇರೆ ದೃಶ್ಯ ಇಲ್ಲ ಅವನಿಗೆ. ದೃಶ್ಯವನ್ನು ಹೊರತುಪಡಿಸಿ ಅವನ ಚಿತ್ತ ಇಲ್ಲ. ದೃಶ್ಯವನ್ನು ಹೊರತುಪಡಿಸಿ ಸ್ವಪ್ನ ದೃಕ್ ಚಿತ್ತ ಇಲ್ಲ. ಸ್ವಪ್ನ ದೃಕ್ ಚಿತ್ತವನ್ನು ಹೊರತುಪಡಿಸಿ ದೃಶ್ಯ ಇಲ್ಲ. ಸ್ವಪ್ನ ದೃಕ್ಕ ಸ್ವಪ್ನ ದೃಕ್ಕ ಸ್ವಪ್ನ ಬಿಟ್ಬಿಡ್ರಿ ದೃಕ್ ಅಂತ ಕರೆಯೋಣಂತೆ. ಅವನೇನು ದೃಕ್ ಇದ್ದಾನೆ, ಅವನ ದೃಶ್ಯ ಯಾವುದು ಅಂದರೆ ಆ ಚಿತ್ತದಲ್ಲಿ ಏನಿದೆಯೋ ಅದೇ ಅವನ ದೃಶ್ಯ. ಅವನ ಚಿತ್ತ ಯಾವುದು? ಏನು ದೃಶ್ಯ ಇದೆಯೋ ಅದೇ ಅವನ ಚಿತ್ತ. ದೃಶ್ಯ ಬಿಟ್ಟು ಚಿತ್ತ ಇಲ್ಲ, ಚಿತ್ತ ಬಿಟ್ಟು ದೃಶ್ಯ ಇಲ್ಲ. ಎರಡು ಶ್ಲೋಕ. ಕ್ಲಿಯರ್? ಏನು ಹೇಳೋದಂತಾಯ್ತು ನೀವೀಗ? ನಾವು ಹೇಳೋದಿಷ್ಟೇ, ಈ ಕನಸು ಕಾಣುವವನಿದ್ದಾನೆ, ಕನಸು ಕಾಣುವವನ ಚಿತ್ತಕ್ಕೂ ಕನಸು ಕಾಣುವವನ ಚಿತ್ತದಲ್ಲಿಯ ದೃಶ್ಯಕ್ಕೂ ಒಂದಕ್ಕೊಂದು ಸೀಮಿತವಾಗಿವೆ. ಏನು ಸಿದ್ಧ ಮಾಡ್ದಂಗೆ ಆಯಿತು, ಇಟ್ಕೊ ಆ ವಿಷಯ ಇಟ್ಕೊ, ಮುಂದೆ ಏನು ಸಿದ್ಧ ಮಾಡೋದು ತೋರಿಸ್ತೇವೆ ನಾವು. ಏನು ತೋರಿಸ್ತೀರಾ? ಚರಜ್ಜಾಗರಿತೆ ಜಾಗೃತ ದಿಕ್ಷು ವೈ ದಶ ಸುಸ್ಥಿತ ಅಂಡಜಾನ್ ಸ್ವೇದಜಾನ್ ವಾಪಿ ಜೀವಾನ್ ಪಶ್ಯತಿ ಯಾನ್ ಸದಾ. ಜಾಗೃತ್ ಚಿತ್ತೆ ಕ್ಷಣೀಯಾಸ್ತಿ ನ ವಿದ್ಯಂತೆ ತತ ಪೃಥಕ್ ತಥಾ ತದೃಶ್ಯಮೇ ವೇದಂ ಜಾಗೃತಶ್ಚಿತ್ತಮಿಷ್ಯತಿ. ನಾವೀಗ ಜಾಗೃತ ಅವಸ್ಥೆ ಬಂದ್ಬಿಟ್ವಿ, ಕನಸು ಕಾಣೋದು ನಿಲ್ಲಿಸಿದ್ವಿ, ನಾವೀಗ ಎಚ್ಚರದ ಲೋಕಕ್ಕೆ ಬಂದ್ವಿ. ಈ ಜಾಗೃತ ಲೋಕದೊಳಗೆ ಏನಾಗ್ತದೆ? ಚರತ, ಇಲ್ಲಿ ಕೂಡ ನಾವು ಕಾರ್ಯದಲ್ಲಿ ಅಡ್ಡಾಡ್ತಾ ಇದ್ದೇವೆ, ತಿರುಗಾಡ್ತಾ ಇದ್ದೇವೆ, ವ್ಯವಹಾರ ಮಾಡ್ತಾ ಇದ್ದೇವೆ, ಹೌದಾ? ಚರತ ಕುತ್ರ ಜಾಗರಿತೆ, ಜಾಗೃತದಲ್ಲಿ. ಇಲ್ಲೆಲ್ಲಿ ಹೋಗ್ತೀರಾ? ಅಲ್ಲಿ ಕೂಡ ದಿಕ್ಷು ವೈ ದಶಸು ಸ್ಥಿತ, ಹತ್ತಾರು ದಿಕ್ಕುಗಳಲ್ಲಿ, ಹತ್ತಾರು ಡೈರೆಕ್ಷನ್ಸ್ಗಳಲ್ಲಿ, ಹಲವಾರು ಥರದ ಅಸಂಖ್ಯವಾದ ವ್ಯವಹಾರಗಳನ್ನು ಚರತ ತೊಡಗಿದ್ದೀವಿ. ಮತ್ತು ಇಲ್ಲಿಯೂ ಕೂಡ ಅಂಡಜಾನ್ ಸ್ವೇದಜಾನ್ ಜೀವಾನ್ ಪಶ್ಯತಿ, ಇಲ್ಲಿ ಕೂಡ ಅನೇಕಾನೇಕ ಕಾಂಟ್ಯಾಕ್ಟ್ಗಳನ್ನು ಹೊಂದಿ ವ್ಯವಹಾರಗಳನ್ನು ಮಾಡ್ತೀವಿ. ಸದಾ ಅಂದರೆ ಎಚ್ಚರಾಗಿ ಪುನಃ ನಿದ್ರೆಗೆ ಹೋಗುವವರೆಗೂ ಅನೇಕ ವ್ಯವಹಾರಗಳಲ್ಲಿ ನಾವು ಮಾಡ್ತೀವಿ. ಚಾಯ್ ವಾಲಾದಿಂದ ಹಿಡ್ಕೊಂಡು ಪ್ರೈಮ್ ಮಿನಿಸ್ಟರ್ ತನಕ ಎಲ್ಲ ವ್ಯವಹಾರ ಮಾಡ್ತೀವಿ ಇಲ್ಲ, ಎಮ್ ಎಲ್ ಎ ಜೊತೆ, ಎಮ್ ಪಿ ಜೊತೆ, ಕಾರ್ಪೊರೇಟರ್ ಜೊತೆ, ಮಕ್ಕಳ ಜೊತೆ, ಮೊಮ್ಮಕ್ಕಳ ಜೊತೆ, ಅಣ್ಣತಮ್ಮಂದ್ರ ಜೊತೆ, ನಾನ್ ವೆಜ್ ಆಗಿದ್ದಂದ್ರೆ ಕೋಳಿ ಕುರಿಗಳ ಜೊತೆ, ಅಂಡಜಾನ್ ಸ್ವೇದಜಾನ್ ಗೊತ್ತಿಲ್ಲ. ಮತ್ತೆ ಇವ ಹಾಸ್ಟೆಲ್ಗಾದ್ರೆ ಹೇನಿನ ಜೊತೆ ಸ್ವೇದಜಾನ್ ಎಷ್ಟು ವಾರ ಮಾಡ್ತೀವಿ ನೋಡೋದು, ಅಂಡಜಾನ್ ಸ್ವೇದಜಾನ್ ವಾಪಿ ಜೀವಾನ್. ಗೋಶಾಲ ಇತ್ತು ಅಂದರೆ ಕೊಟ್ಟಿಗೆ ಜೊತೆ, ಕೊಟ್ಟಿಗೆ ಇತ್ತು ಅಂದರೆ ದನಗಳ ಜೊತೆ, ದನ ಇತ್ತು ಅಂತಂದರೆ ದೇಶಿ ದನ ಮತ್ತು ಪರದೇಶಿ ದನ. ಇದು ಪರದೇಶಿ ಕನ್ನಡದಲ್ಲಿ ಪರದೇಶಿ ಅಂತಂದರೆ ಏನು ದಕ್ಕಿಲ್ಲ. ಎ ಡೇ ವಿಲ್ ಕಮ್ ಐ ಟು ಐ ನೋಟಿಸ್ ಯು ಟುಡೇ ಒಂದು ದಿನ ಬರ್ತದೆ ಇವೆಲ್ಲ ಪರದೇಶದ ಏನು ತಳಿಯವ ಎಲ್ಲ ಪರದೇಶಿನ ಆಗ್ತವೆ. ಸ್ವಲ್ಪ ಜನರು ಎಚ್ಚರ ಆಗ್ತಾ ಇದ್ದಾರೆ. ಕೈಲಿ ಆಗೋದಿಲ್ಲ, ಏನೇನು ಸಾಧ್ಯವೇ ಇಲ್ಲ ಅನ್ನೋಂಥ, ನಾ ಕೂಡ 10 ಹಸುಗಳನ್ನು 4 ಕರುಗಳನ್ನು ಸಾಕ್ತಾ ಇದ್ದೀನಿ ಅಂತಂದರೆ ಎಲ್ಲೆಲ್ಲಿ ಅವೇರ್ನೆಸ್ ಬರಬೇಕದಷ್ಟೇ, ಬರ್ತಾ ಇದೆ. ಆವಾಗ ಈ ಪರದೇಶಿಗಳು ನಿಜವಾಗ್ಲೂ ಪರದೇಶಿಗಳ ಏನು ಹಾಲು ರೀ ನಮ್ಮ ದೇಶಿ ಹಾಲು, ನಮ್ದೇನು ನಾಟಿ ತಳಿ ಇದೆ ನಮ್ಮ ಲೋಕಲ್ ಏನು ಹಾಲದ ಬೆಸ್ಟ್ ಹಾಲು ನೋಡ್ರಿ. ನಮ್ಮ 18-16 ಮಕ್ಕಳು ಎಷ್ಟಿದ್ದಾರಲ್ಲಿ ಇನಾಮಿರಾಪುರ, 0 ಮೆಡಿಕಲ್ ಎಕ್ಸ್ಪೆನ್ಸ್. ಮತ್ತೇನು ದಿನಕ್ಕೆ ಒಂದು ಸಲ ಹಾಲು ಕೊಡ್ತೀವಿ, ಪಾಪ ಇರುವ ನಾಟಿ ಹಸು ಎಷ್ಟು ಕೊಡ್ತಾವೋ ಅಷ್ಟು ಕೊಡ್ತೀವಿ. ಅಷ್ಟ್ರ ಮೇಲೆ ಹೇಳ್ತೀನಿ ನಾನು ನಿಮಗೆ, ಇನ್ನೂ ಮತ್ತೆ ಬಾಕಿದು ಏನೂ ಸ್ಟಾರ್ಟ್ ಮಾಡಿಲ್ಲ. ಇನ್ನೂ ಪಂಚಗವ್ಯ ಗೋಮೂತ್ರ ಯಾವುದೂ ಅವ್ರಿಗೆ ಕೊಡ್ತಾಯಿಲ್ಲ ಮಕ್ಕಳಿಗಿನ್ನು. ಆದಷ್ಟು ನಾವು ಒಂದು 2 ಚಮಚ ಅದನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು ಅಂತಂದರೆ ಫುಲ್ ಆರೋಗ್ಯವಂತರಾಗಿರ್ತಾರೆ. ಆ ಗೋಮಾತೆ ಏನು ಹೌದಲ್ಲ, ಮತ್ತು ಹೌದು, ಮತ್ತು ಇಷ್ಟು ಹೆಲ್ದಿ, ಭಾರಿ ಹೆಲ್ದಿ ಇದ್ದ ಮಕ್ಕಳು, ಮಕ್ಕಳೇ ನೋಡ್ಕೋತಾರೆ, ಮಕ್ಕಳೇ ಎಲ್ಲ ಮೇಯಿಸೋದು, ಸ್ನಾನ ಮಾಡಿಸೋದು, ಕೊಟ್ಟಿಗೆ ಸ್ವಚ್ಛ ಮಾಡೋದು. ಅದಕ್ಕೆ ಅದನ್ನು ನೋಡಿ ನೋಡಿ ಅರ್ಧ ನಾವು ಹೊಸ ಕೊಟ್ಟಿಗೆ ಹಾಕ್ಕೊಟ್ಟೆ ಅವ್ರಿಗೆ. ಈ ಕಷ್ಟದೊಳಗೆ ಇದೆಲ್ಲ ಮಾಡಿದ್ದು. ವಿ ಆರ್ ಗೋಯಿಂಗ್ ಥ್ರೂ ಎ ವೆರಿ ಬ್ಯಾಡ್ ಟೈಮ್. ಇದು ಯಾರು ನಂಬಲಿಕ್ಕಾಗೋದಿಲ್ಲ, ಯಾರು ಕಲ್ಪಿಸ್ಲಿಕ್ಕೂ ಆಗೋದಿಲ್ಲ. ಅವುಗಳ ಮಧ್ಯದಲ್ಲಿ ಇವನ್ನೆಲ್ಲ ಒಂದೊಂದು ಮಾಡ್ತಾಯಿದೆ. ಸೊ ಇನ್ನು ಸ್ವಲ್ಪ ಪಂಚಗವ್ಯ ಅರ್ಕ ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಸ್ವಲ್ಪ ಇಂಡಸ್ಟ್ರಿಯಸ್ ಟ್ರೈನಿಂಗ್ ಕೊಟ್ಬಿಟ್ವಿ ಅಂತಂದರೆ ಆ ಮಕ್ಕಳು ದೊಡ್ಡ ಮಕ್ಕಳಿದ್ದಾರೆ, PUC ಒಂದು 2 ಮಕ್ಕಳಿದ್ದಾರೆ, ಕೊಟ್ಬಿಡಿ ಅಂತಂದರೆ ನಮ್ಮದೇ ಒಂದು ಯೂನಿಟ್ ಆಗಿಬಿಡುತ್ತೆ. ಸಾಕೆ ತನ್ನ ಪಾಳು ತಾನು ನಡ್ಕೊಂಡು ಹೋಗ್ತು. ಪರದೇಶಿ ಅಲ್ಲ ಇವ್ಯಾವ್ಯಾವು, ಸ್ವದೇಶಿ. ಕೊಟ್ಟಿಗೆ ಇಟ್ಟವ್ರಿಗೆ ಧನದ ಸಂಗತಿ ಬರ್ತದೆ. ಯಾಕೆಂದ್ರೆ ಅಂಡೋಜಾನ್ ಜೀವಾನ್, ಜೀವಾನ್ ಶಬ್ದ ಒಂದು ಬೇರೆ ಹಾಕ್ಯಾರ. ಈ ಥರ ಎಲ್ಲ ಜೀವರಾಶಿಗಳು, ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಅಕ್ಕ ತಂಗಿ ಪತಿ ಪತ್ನಿ ಗಂಡ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಜೊತೆಯೂ ಕೂಡ ಸಂಪರ್ಕವನ್ನು ಹೊಂತಾನೆ. ಆವಾಗ ಅದಕ್ಕೆ ಏನಂತ ಕರೆಯೋಣ, ಆ ಚಿತ್ತಕ್ಕೆ ಏನಂತ ಕರೆಯೋಣ, ಜಾಗೃತ್ ಚಿತ್ತ. ಅಲ್ಲೇನಂತ ಕರೆದ್ವಿ, ಸ್ವಪ್ನ ದೃಕ್ ಚಿತ್ತ. ಇಲ್ಲಿ ಜಾಗೃತ್ ಚಿತ್ತ ಈಕ್ಷಣೀಯ ಕರೆಕ್ಟಾ? ಇದು ಯಾವ ಚಿತ್ತ? ಇದು ಜಾಗೃತ್ ಚಿತ್ತ. ಇದನ್ನು ಬಿಟ್ಕೊಟ್ಟು ಇಲ್ಲಿ ಯಾವುದೇ ವಸ್ತು ಇರಲಿ ಆ ಜಾಗೃತ ಚಿತ್ತನ ಬಿಟ್ಕೊಟ್ಟು ನೋಡಿ ಸ್ವಲ್ಪ. ಈಗ ಜಾಗೃತರಾಗಿದ್ದೇವೆ, ಯಾವುದೇ ಒಂದು ವಸ್ತುವನ್ನು ನೀವು ಜಾಗೃತ ಚಿತ್ತವನ್ನು ಬಿಟ್ಕೊಟ್ಟು ನೋಡಿ. ಓಕೆ, ಈ ವಸ್ತುವನ್ನು ಬಿಟ್ಕೊಟ್ಟು ಜಾಗೃತ ಚಿತ್ತದ ಇನ್ನು ನೋಡಿ. ಯಾವ ವಸ್ತುವನ್ನು ಬಿಟ್ಕೊಟ್ಟು ಅದು ಕೆಂಪು ಹೂವು ಸಮಾಜಿ ನಿಮ್ಮ ಕೈ ಇರ್ತ ಅದನ್ನು ಬಿಟ್ಕೊಟ್ಟು ನಾವು ಚಿತ್ತ ನೋಡಿದೆ, ಏನು ಬಿಟ್ಕೊಟ್ಟು ನೋಡಿದೆ? ಅರ್ಥ ಆಗಲಿಲ್ಲ. ಕೆಂಪು ಹೂವನ್ನು ಬಿಟ್ಕೊಟ್ಟು ನೋಡ್ಲಿಕ್ಕಾಗೋದಿಲ್ಲ, ನೋಡಬೇಕು ಅನ್ನೋ ಚಿತ್ತವನ್ನು ಬಿಟ್ಕೊಟ್ಟು ಕೆಂಪು ಹೂವನ್ನು ನೋಡ್ಲಿಕ್ಕಾಗುವುದು. ಅರ್ಥಾತ್ ದೃಶ್ಯವನ್ನು ಬಿಟ್ಟು ಚಿತ್ತ ಇಲ್ಲ, ಚಿತ್ತವನ್ನು ಬಿಟ್ಟು ದೃಶ್ಯ ಇಲ್ಲ. ಮತ್ತು ಆ ಸ್ವಪ್ನದಲ್ಲಿ ಏನಾಗಿತ್ತು ನೋಡಿ, ಈಕ್ವೇಷನ್. ದೃಶ್ಯವನ್ನು ಬಿಟ್ಟು ಚಿತ್ತ ಇಲ್ಲ, ಚಿತ್ತವನ್ನು ಬಿಟ್ಟು ದೃಶ್ಯ ಇಲ್ಲ. ಜಾಗೃತವಾಗಿ ದೃಶ್ಯವನ್ನು ಬಿಟ್ಟು ಚಿತ್ತ ಇಲ್ಲ, ಚಿತ್ತವನ್ನು ಬಿಟ್ಟು ದೃಶ್ಯ ಇಲ್ಲ. ಅವಸ್ಥೆಗಳಿಗೆ ತಕ್ಕಂತೆ ಹೆಸರುಗಳನ್ನು ಬೇಡ ಕೊಟ್ಟಿದ್ದಾರೆ ಅಷ್ಟೇ. ಜಾಗೃತ ಚಿತ್ತ, ಸ್ವಪ್ನ ಚಿತ್ತ ಅಂತ, ಅದು ಅವಸ್ಥೆಗಳಿಗೆ ಸಂಬಂಧ. ಆದರೆ ಮೆಕ್ಯಾನಿಸಮ್ ಏನಿದೆ ಇಸ್ ದ ಸೇಮ್. ಸ್ವಪ್ನದಲ್ಲಿ ಸದಾ ಅಂತ ಹೇಳ್ತಾರೆ, ಅಷ್ಟೊಂದು ದೀರ್ಘವಾಸ ಸದಾನ ಎಲ್ತಂಕ ಎಲ್ತಂಕ ಸ್ವಪ್ನ ಅಲ್ತಂಕ ಸದಾನ ಹೇಳ್ತಾನೆ. ಅಲ್ಲಿ ಏನು ಕಡಿಮೆ ಸಮಯನ? ನೌಕರಿ ಸಿಗ್ತದ, ಮದುವೆ ಆಗ್ತದ, ಮಕ್ಕಳಾಗ್ತದ, ರೋಗ ಬರ್ತದ, ಹಾಸ್ಪಿಟಲೈಸ್ ಆಗ್ತಾನೆ. ಅಲ್ಲಿ ತನಕ ದೀರ್ಘ ಆಗ್ತಿಲ್ಲ, 30-40 ವರ್ಷ 50 ವರ್ಷ ಆಯ್ತು. ಇದು ಇದು ಅಟ್ ಲೀಸ್ಟ್ ಬೆಳಗಿನ ಸಂತಕ ಅಷ್ಟೇ ಇದು. ಮತ್ತೆ ಎಲ್ಲ ಸದಾನೇ, ಸದಾ ಅಂದ್ರೆ ಸದಾ, ಅಲ್ಪ ಸಮಯ ಅಂದರೆ ಅಲ್ಪ ಸಮಯ ಅಷ್ಟೆ. ಅಂದರೆ ಅಲ್ಟಿಮೇಟ್ಲಿ ತಾತ್ಪರ್ಯ ಏನು ಅಂತಂದರೆ, ಸ್ವಪ್ನ ಜಾಗೃತಿಗಳು ಎರಡಿಲ್ಲ. ಈಗ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ಆವಾಗಿನಿಂದ. ಅದು ಆರೋಪಿತ, ಇದು ಆರೋಪಿತ, ಅದು ಆಭಾಸ, ಇದು ಆಭಾಸ, ಅದು ಚಿತ್ತ, ಇದು ಚಿತ್ತ, ಅದು ಚಿತ್ತವನ್ನು ಬಿಟ್ಟು ಬೇರೆ ಇಲ್ಲ, ಅದನ್ನು ಬಿಟ್ಟು ಚಿತ್ತ ಇಲ್ಲ, ಇದು ಚಿತ್ತವನ್ನು ಬಿಟ್ಟು ಬೇರೆ ಇಲ್ಲ, ಚಿತ್ತ ಅದನ್ನು ಬಿಟ್ಕೊಟ್ಟು ಚಿತ್ತ ಇಲ್ಲ. ಹಾಗೆ ಎರಡು ಎಲ್ಲಾಗಿದೆ. ಭಾಷ್ಯ 317, ಜಾಗೃತ ದೃಶ್ಯ ಜೀವಾ ತಚ್ಚಿತ್ತ ಅವ್ಯತಿರಿಕ್ತ. ವ್ಯತಿರಿಕ್ತ ಅಂದರೆ ಬೇರೆ, ಅವ್ಯತಿರಿಕ್ತ ಅಂದರೆ ಬೇರೆ ಅಲ್ಲ. ನ ವ್ಯತಿರಿಕ್ತ ಅವ್ಯತಿರಿಕ್ತ, ಏನು ಬಿಟ್ಕೊಟ್ಟು ಬೇರೆ ಅಲ್ಲ. ತಚ್ಚಿತ್ತ ಜಾಗ್ರತ್ ಚಿತ್ತವನ್ನು ಬಿಟ್ಕೊಟ್ಟು ಬೇರೆ ಅಲ್ಲ. ಏನು ಜಾಗ್ರತ್ ದೃಶ್ಯಗಳು? ಜಾಗ್ರತ್ ದೃಶ್ಯಗಳು ಜಾಗ್ರತ್ ಚಿತ್ತವನ್ನು ಬಿಟ್ಕೊಟ್ಟು ಬೇರೆ ಅಲ್ಲ. ಜಾಗ್ರತ್ ದೃಶ್ಯಗಳು ಜಾಗ್ರತ್ ಜೀವರಾಶಿಗಳು ತಚ್ಚಿತ್ತ ಅವ್ಯತಿರಿಕ್ತ. ತಚ್ಚಿತ್ತ ಅಂದರೆ ಯಾವುದಕ್ಕೆ ಹೋಗ್ತದೆ? ಜಾಗೃತ ಚಿತ್ತ. ವೇಕರ್ ಇದ್ದಾನಲ್ಲ, ವೇಕರ್ನ ಅಂತಕರ್ಣ ಅಂತ ಎಚ್ಚರ ಆಗ್ಯದಲ್ಲ ಈಗ, ಆ ಎಚ್ಚರ ಆದವನ ಅಂತಃಕರಣ, ಅದನ್ನು ಬಿಟ್ಕೊಟ್ಟು ಎಚ್ಚರ ಆದವನ ದೃಶ್ಯಗಳು ಬೇರೆ ಇಲ್ಲ. ಎಚ್ಚರ ಆದವನ ದೃಶ್ಯಗಳು ಎಲ್ಲಿವೆ? ಅಂತಃಕರಣದಲ್ಲಿವೆ. ಹಾಗಾದರೆ ದೃಶ್ಯಗಳನ್ನು ಬಿಟ್ಟು ಅಂತಃಕರಣ ಇಲ್ಲ, ಅಂತಃಕರಣ ಬಿಟ್ಕೊಟ್ಟು ದೃಶ್ಯ ಇಲ್ಲ. ಚಿತ್ತ ಈಕ್ಷಣೀಯತ್ವಾತ್ ಚಿತ್ತ ಈಕ್ಷಣೀಯತ್ವಾತ್ ಸ್ವಪ್ನ ದೃಕ್ ಚಿತ್ತ ಈಕ್ಷಣೀಯ ಜೀವವತ್ ಸ್ವಪ್ನದಲ್ಲಿ ಸ್ವಪ್ನ ದೃಕ್ ಚಿತ್ತನಿಗೆ ಜೀವರಾಶಿಗಳು ಅಂಡಜ ಸ್ವೇದಜ ಜೀವರಾಶಿಗಳು ಇತರ ಎಲ್ಲ ಜೀವರಾಶಿಗಳು ಹೇಗೆ ಅನುಭವಕ್ಕೆ ಬಂದುವವೋ ಅವೆಲ್ಲವನ್ನು ಅಲ್ಲಿ ಚಿತ್ತ ಈಕ್ಷಣೀಯ ಅಂತ ಕರೆದ್ವಿ. ಸ್ವಪ್ನದಲ್ಲಿ ಅನುಭವಕ್ಕೆ ಬಂದದ್ದಾದ ಎಲ್ಲದನ್ನು ಕೂಡ ಏನಂತ ಕರೆದ್ವಿ? ಚಿತ್ತ ಈಕ್ಷಣೀಯ ಅಂತ ಕರೆದ್ವಿ. ಮತ್ತು ಈ ಜಾಗೃತವಾಗಿ ಏನಂತ ಕರೀತೀರಿ? ಚಿತ್ತ ಈಕ್ಷಣೀಯ. ಎರಡೆಲ್ಲ ಆಗ್ಯದ್ರಿ, ತೋರಿಸ್ರಿ ಅಲ್ಲ. ಸ್ವಪ್ನ ಜಾಗೃತ ಅಂತ ಎರಡು ಎಲ್ಲಿವೆ? ಆಗಲೇ ನಾ ಹೇಳಿದೆ ಪೀಠಿಕೆಯಲ್ಲಿ, ಇವು ಎರಡು ಇಲ್ಲ, ಇರುವುದು ಒಂದೇ ಅನ್ನುವುದನ್ನು ಸಿದ್ಧ ಮಾಡಿದ್ದೆ. ಆದರೆ ಮಾತ್ರ ಜಗತ್ ಮಿಥ್ಯಾ ಅನ್ನೋದು ಸಿದ್ಧವಾಗ್ತದೆ. ಸ್ವಪ್ನ ಬಿಟ್ಟು ಜಾಗೃತ ಇಲ್ಲ, ಜಾಗೃತ ಬಿಟ್ಟು ಸ್ವಪ್ನ ಇಲ್ಲ, ಸ್ವಪ್ನ ಜಾಗೃತಗಳು ಎರಡೂ ನಿದ್ರೆಯಲ್ಲಿಲ್ಲ, ಮೂರೂ ನನ್ನಲ್ಲಿ ಇಲ್ಲ, ಆ ನಾನು ಪರಬ್ರಹ್ಮ, ಅದು ತುರಿಯ. ಉಪನಿಷತ್ತಿನ ಮೂಲಕ್ಕೆ ಹೋಗ್ರಿ, ಆತ್ಮ ಚತುಷ್ಪಾತ್ ವಿಶ್ವ ತೇಜಸ್ ಪ್ರಾಜ್ಞ ಮತ್ತು ಪರಬ್ರಹ್ಮ ಕೇವಲ ಜ್ಞಪ್ತಿ ಮಾತ್ರ. ಆ ಕೇವಲ ಜ್ಞಪ್ತಿ ಪರಬ್ರಹ್ಮನೇ ನಾನು ಅನ್ನುವುದು ಅಲ್ಲಿಯವರೆಗೂ ಪ್ರಯಾಣ ಮಾಡಬೇಕು ನಾವು. ನಮ್ಮ ಪ್ರಯಾಣ ಅಲ್ಲಿವರೆಗೂ ಹೋಗಬೇಕು. ಅವುಗಳ ಮಧ್ಯದಲ್ಲಿ ಇವನ್ನೆಲ್ಲವನ್ನು ಸೇರಿಸಿದ್ದಾರೆ. ಯಾವುದನ್ನು ನೀ ಜಾಗೃತ ಜಾಗೃತ ಅಂತೀಯೋ, ಯಾವುದನ್ನು ನೀ ಸ್ವಪ್ನ ಸ್ವಪ್ನ ಅಂತೀಯೋ, ಇವೆರಡೂ ಬೇರೆ ಬೇರೆ ಇಲ್ಲ. ಇವು ದೀರ್ಘವಾಗಿ ಒಂದೇ ಒಂದಿದು ಅನ್ನುವುದನ್ನು ತರ್ಕದಿಂದ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಅನುಭವದಲ್ಲಿ ಕೂಡ ಯುಕ್ತಿ ಅನುಭವ ಎರಡೂ ಭಾರಿ ಅವಶ್ಯಕತೆ. ಯುಕ್ತಿಯೊಳಗೆ ನ್ಯಾಯನೂ ಇರಬೇಕಾಗ್ತದೆ. ಹೀಗಾಗಿ ಯುಕ್ತಿ, ನ್ಯಾಯ ಮತ್ತು ಸಾರ್ವತ್ರಿಕ ಅನುಭವ ಇವೆಲ್ಲ ಅದರೊಳಗೂ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಅತಿ ಪ್ರಮುಖವಾದ ಅಂಶ ಇದು, ಅತಿ ಮುಖ್ಯವಾದ ಅಂಶ. ಯಾಕಂತಂದರೆ ಮಾಂಡುಕ್ಯ ಉಪನಿಷತ್ ಮಾತ್ರ ಅವಸ್ಥಾತ್ರಯಗಳ ಜಿಜ್ಞಾಸವನ್ನು ಮಾಡ್ತವೆ. ಬೇರೆ ಉಪನಿಷತ್ತುಗಳು ರೆಫರ್ ಮಾಡ್ತವೆ, ಆದರೆ ಅದೇ ವಿಷಯವನ್ನು ಮೂಲವಾಗಿಟ್ಟು ಜಿಜ್ಞಾಸ ಮಾಡೋದಿಲ್ಲ. ಹೀಗಾಗಿ ಹೊಳೆ ನರಸಿಂಹಪುರ ಪರಂಪರೆಯಲ್ಲಿ ಮಾಂಡಿಕ್ಯ ಉಪನಿಷತ್ತು ಒಂದು ಟ್ರಂಪ್ ಕಾರ್ಡ್ ಇದ್ದಂಗೆ. ಅವರು ಅವಸ್ಥಾತ್ರಗಳನ್ನು ಬಿಟ್ಟುಕೊಂಡು ಇನ್ನೊಂದು ಏನೂ ಮಾತಾಡೋದಿಲ್ಲ. ಅಹಂ ವೈಶ್ವಾನರೋ ಭೂತ್ವ ವ್ಯಾಖ್ಯಾನ ಮಾಡಿದ್ರೆ ಅದರೊಳಗೂ ಅವಸ್ಥಾತ್ರೆಯನ್ನು ತರ್ತಾರೆ. ಅವಸ್ಥಾತ್ರೆಯ ಜಿಜ್ಞಾಸ ಇದು ಒಂದು ಪ್ರಕ್ರಿಯೆ. ಈಗ ಅಧ್ಯಾರೋಪ ಅಪವಾದ ಅಂತ ಒಂದು ಪ್ರಕ್ರಿಯೆ ಇದೆ, ಅನ್ವಯ ವ್ಯತಿರೇಕ ಅಂತ ಒಂದು ಪ್ರಕ್ರಿಯೆ ಇದೆ, ಹಾಗೆ ಅವಸ್ಥಾತ್ರೆಯ ಜಿಜ್ಞಾಸ ಅನ್ನೋದು ಕೂಡ ಒಂದು ಪ್ರಕ್ರಿಯೆ. ಪ್ರಕ್ರಿಯೆ ಅಂದ್ರೇನು? ಮೆಥಡಾಲಜಿ. ಸೊ ಬೇರೆ ಬೇರೆ ಉಪನಿಷತ್ತುಗಳು ಬೇರೆ ಬೇರೆ ವಿಷಯಗಳನ್ನು ಇಟ್ಟುಕೊಂಡು ಏನು ಮಾಡ್ತವೆ, ಅವು ಆ ಪ್ರಕ್ರಿಯೆಗಳಿಗೆ ಮಹತ್ವ ಕೊಡ್ತವೆ. ನೀವು ಎಲ್ಲದಕ್ಕೂ ಕೂಡ ಒಂದೇ ಪ್ರಕ್ರಿಯೆಯನ್ನು ಮಹತ್ವ ಕೊಟ್ಟ್ರಿ ಅಂತಂದರೆ ಇದು ಶಾಸ್ತ್ರ ವಿರೋಧವಾಗ್ತದೆ ಅನ್ನುವಂಥದ್ದು ನಮ್ಮಂಥವರ ಎಲ್ಲರ ಒಂದು ಅಭಿಪ್ರಾಯ. ಅನ್ಯಥಾ ನಥಿಂಗ್ ರಾಂಗ್. ಆ್ಯಸ್ ಲಾಂಗ್ ಆ್ಯಸ್ ಈ ಸ್ಪೀಕ್ ಆನ್ ಮಾಂಡುಕ್ಯ ಉಪನಿಷತ್ತು, ಎಲ್ಲಿ ತನಕ ಮಾಂಡುಕ್ಯ ಉಪನಿಷತ್ತಿನ ಬಗ್ಗೆ ಪ್ರವಚನ ವ್ಯಾಖ್ಯಾನ ಮಾಡ್ತಾ ಇದೆಯೋ ಅದಕ್ಕೆ ನೀನು ಸ್ಟಿಕಾಂಟು ಓನ್ಲಿ ಅವಸ್ಥಾತ್ರ ಯಾರು ಬೇಡ ಅಂತಾರೆ. ಇನ್ನೊಂದು 100 ವರ್ಷಸ್ ನೀನು ಬರಿಬೇಕು. ಆದರೆ ಇದನ್ನು ಬರಿತಾ ಬರಿತಾ ಇದ್ದಂತೆ ಅನ್ವಯ ತಂದೆ, ಅಧ್ಯಾರೂಪ ಅಪವಾದ ತಂದೆ ತಪ್ಪು, ಅಧ್ಯಾರೂಪ ಅಪವಾದ ಇದ್ದಂಥ ವಿಷಯದೊಳಗೆ ಅವಸ್ಥಾತ್ರ ತಂದೆ ತಪ್ಪು. ಹೋಲ್ ಬ್ಯಾಂಗ್ಳೂರ್ ಇಸ್ ಕನ್ಫ್ಯೂಸ್ಡ್. ಹೋಲ್ ಬ್ಯಾಂಗ್ಳೂರ್ ಬೆಳಿಗ್ಗೆ 6 ಗಂಟೆಗೆ 45 ಜನ ಏನು ಬರ್ತಾರೆ, 45 ಜನ ಬರ್ತಾರೆ. ಎಲ್ಲೆಲ್ಲಿ ಬರ್ತಾರೆ? ಕೋರಮಂಗಲ HSR ಲೇಔಟು, HSR ಲೇಔಟ್ ಬರ್ತಾರೆ, ಹೆಬ್ಬಾಳ ಫ್ಲೈಓವರ್ ಕಡೆಯಿಂದ ಬರ್ತಾರೆ. ಎಷ್ಟು ಮಂದಿ ಬರ್ತಾರೆ ರೀ ಎಲ್ಲರೂ? ಅವರೆಲ್ಲ ಆಲ್ರೆಡಿ ಗಾನ್ ಥ್ರೂ ದಿಸ್ ಅವಸ್ಥಾತ್ರಯ. ತಲೆ ಚಿಟ್ಟ ಹಿಡಿದು ಹೋಗಿದ್ರು. ಸಂದರ್ಭಾನುಸಾರವಾಗಿ ಹೇಳ್ತಾರೆ ನನಗೆ. ಇಲ್ಲಿ ಎಲ್ಲ ಕ್ಲಾರಿಟಿ ಸಿಕ್ತು ನೋಡ್ರಿ. ಮಾಂಡಿಕ ಉಪನಿಷತ್ ಪ್ರವಚನ ಮಾಡ್ತಾ ಇದೆಯೋ, ಗೋ ಅಹೆಡ್. ಅದಕ್ಕೆ ಕೊನೆಯಲ್ಲ ಬೇಕಾದಷ್ಟು ತಗೊಂಡು ಅವಸ್ಥಾತ್ರೆಗಳು. ಯಾಕೆ ಅಂತಂದರೆ ಇಲ್ಲಿ ತಾತ್ಪರ್ಯ ಏನು ಏನು ಹೇಳಬೇಕಾಗಿದೆ? ಈಗ 4 ಶ್ಲೋಕದಿಂದ ನೋಡ್ತಾ ಇದ್ದೀವಿ. ಇದು ಹಿಂದಿನ 2 ಶ್ಲೋಕಗಳು, ಯಥಾಸಪ್ನೆ ದಯಾಭಾಸಂ. ಈ 6 ಶ್ಲೋಕಗಳನ್ನು ನೋಡ್ತಾ ಇದ್ದೀವಿ. ನಮ್ಗೆ ಏನು ಹೇಳಬೇಕಾಗಿದೆ ಅಂತಂದರೆ ಸ್ವಪ್ನ ಜಾಗೃತ ಅಂತ ಎರಡಿಲ್ಲ. ನಮ್ಮ ಅನುಕೂಲಕ್ಕಾಗಿ ನಾವು ಅದನ್ನು ಅವುಗಳನ್ನು ವ್ಯವಹಾರದಲ್ಲಿ ಎರಡಾಗಿ ನೋಡ್ತೇವೆ ಅಷ್ಟೆ. ನೀವು ಸ್ವಪ್ನದಲ್ಲಿ ದೃಶ್ಯವು ಎಷ್ಟು ಸುಳ್ಳು ಅಂತ ಹೇಳ್ತೀರೋ, ಯಾಕೆ ನೀವು ಜಾಗೃತದಲ್ಲಿ ಸುಳ್ಳು ಅನ್ನೋದು ಒಪ್ಕೋಬಾರದು? ಇದು ಕೂಡ ಸುಳ್ಳು. ಹೆಂಗೆ ಸುಳ್ಳು? ಯುಕ್ತಿಯಿಂದ, ನ್ಯಾಯದಿಂದ, ಸಾರ್ವತ್ರಿಕ ಅನುಭವದಿಂದ ಅದನ್ನು ತೋರಿಸ್ತಾ ಇದ್ದಾರೆ. ಸ್ವಪ್ನಗಳನ್ನು ಸುಳ್ಳು ಅಂತ ಅಲ್ಲ, ಸ್ವಪ್ನಗಳನ್ನು ಸತ್ಯ ಅಂತ ಹೇಳೋರು ಬೇಕಾಷ್ಟು ಮಂದಿ ಇದ್ದಾರೆ, ಪ್ರಶ್ನೆ ಬೇರೆ. ಎಲ್ಲ ನಂಬಿಕೆಗಳು ಅವು ನೋಡ್ರಿ, ಫಾಲ್ಸ್ ಬಿಲೀಫ್ಗಳು. ಇಂಥ ಸ್ವಪ್ನ ಬಿತ್ತು, ಹಿಂಗೆ ನನಗೆ ಹಿಂಗಾಗ್ಯದ, ಇಂಥ ಸ್ವಪ್ನ ಹೊತ್ತು ಹಿಂಗಾಗ್ಯದ. ಹಾಂ ಅದ ಹಾಂ ಹ್ಞೂ, ಸ್ವಪ್ನ ಶಾಸ್ತ್ರ. ಬದಲಾವಣೆಯನ್ನು ಹೇಳ್ತಾರ್ರಿ, ಬದಲಾವಣೆಯನ್ನು ಹೇಳ್ತಾರೆ. ಯಾಕೆ ಕೈ ಹಿಂಗೆ ಹಿಡ್ಕೊಂಡು ಹೊಂಟಿ ನೀನು ಅಂತ ಕೇಳಿದ್ರೆ, ಅಲ್ಲ ನಿನ್ನ ಉದ್ದೇಶ ಅಲ್ಲ, ನಿನ್ನ ಉದ್ದೇಶ ಅಲ್ಲ, ಅದೇ ನೀ ಎದುರು ಕೂತಿರೋ ಉದಾಹರಣೆ ನೆನಪಾದಷ್ಟೇ. ಅಯ್ಯೋ ಹೇಳ್ತಾರೆ ಸುಜಾತ ಅವರು, ಬೆಳಗ್ಗೆ 4 ಗಂಟೆಗೆ ಕನಸಿನಾಗ ಬಿತ್ತು, ನಾನು ಬಿದ್ದಿದ್ದೆ, ಕೈ ನೋವಾಗಿತ್ತು, ಆ ಕೈ ನೋವಾಗಿದ್ದಕ್ಕೆ ನಾ ಹಿಂಗೆ ಮಾಡ್ಕೊಂಡಿನಿ, ಕೈ ನೋವಾಗ್ಬಿಟ್ಟು ಅಂದ್ರೆ ಕನಸಿನ ಅನುಭವವನ್ನು ಸತ್ಯ ಅಂತ ಸಿದ್ಧ ಮಾಡಲಿಕ್ಕೆ ಉಂಟವ್ರು ಇವರು. ಸ್ವಪ್ನವನ್ನು ಸತ್ಯ ಅಂತ ಸಿದ್ಧ ಮಾಡಿಕೊಂಡವ್ರು ಇವರು. ಇನ್ನು ಸ್ವಪ್ನದಾಗ ಕಾಗೆ ಬಂದಿತ್ತು, ಒಳ್ಳೆಯದು ಕೆಟ್ಟದು ಮತ್ತು ಅದನ್ನು ಬೇರೆ ಮತ್ತು ರಿಸಲ್ಟ್ ಹೇಳೋರು ಅವರು, ಜಾಗ್ರತವಾಗಿ ರಿಸಲ್ಟ್ ಹೇಳೋರು ಅವರು. ಉಪನಿಷತ್ತು ಇಷ್ಟು ಯುಕ್ತಿಯಿಂದ ಮತ್ತು ಇಷ್ಟು ಅನುಭವದಿಂದ ತೋರಿಸ್ತದೆ ಅಂತಂದರೆ, ಸ್ವಪ್ನದ ದೃಶ್ಯಗಳು ಸುಳ್ಳೇ ಸುಳ್ಳು, ಒಂದು 2-3 ಲಾಜಿಕ್ಕನ್ನು ತೋರಿಸಿದೆ. ನೀ ಸ್ವಪ್ನದಲ್ಲಿ ಋಷಿಕೇಶಕ್ಕೆ ಹೋದರೆ ಎಚ್ಚರಾದಾಗ ಎಲ್ಲಿರ್ಬೇಕು ನೀನು? ಇರ್ತೀನು. ಯಾಕೆ ಇರುವುದಿಲ್ಲ? ಸುಳ್ಳು. ಋಷಿಕೇಶದೊಳಗೆ ಭಂಡಾರ ಹಾಕ್ಯಾನ. ಏನು ಭಂಡಾರ ಅಂತಾರದಕ್ಕೆ? ಸಮಷ್ಟಿ ಭಂಡಾರ. 350-400 ಜನ ಸಮಷ್ಟಿ ಭಂಡಾರ ಋಷಿಕೇಶ ಹಾಕ್ಯಾನ. ಅದಕ್ಕೆ 1 ಲಕ್ಷ ರೂಪಾಯಿನೂ ಕೊಟ್ಟಾನ, ಭಂಡಾರನೂ ಹಾಕ್ಸ್ಯಾನ. ಮಲಗಿದು ಬಂದು ಕೇಳ್ತಾನೆ, ಜಡಸ್ವಾಮಿಗಳು ನೀವು ಯಾಕೆ ಬಂದಿದ್ದಿಲ್ಲ ಅಲ್ಲಿ ಅಂತ ಜಡಸ್ವಾಮಿಗಳು ಕೇಳ್ತಾನೆ, ನೀವು ಯಾಕೆ ಭಂಡಾರಕ್ಕೆ ಬಂದಿದ್ದಿಲ್ಲ ಅಂತ. ಯಾವ ಭಂಡಾರ? ಜಾಗೃತವು ಸ್ವಪ್ನದಲ್ಲಿ ಸುಳ್ಳು, ಸ್ವಪ್ನವು ಜಾಗೃತದಲ್ಲಿ ಸುಳ್ಳು, ಸ್ವಪ್ನ ಜಾಗೃತಗಳೆರಡೂ ಒಂದಕ್ಕೊಂದು ಸುಳ್ಳು. ಇವು ಯಾವುವು ನಿದ್ರೆಯಲ್ಲಿಲ್ಲ, ಇವು ಮೂರೂ ನನ್ನಲ್ಲಿ ಇಲ್ಲ. ಆ ನಾನೇ ಜ್ಞಪ್ತಿ ತುರಿಯ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ ಚತುಷ್ಪ. ಮಾಂಡಿಕ್ಯ ಉಪನಿಷತ್ತು ಮುಗೀತು. ಅದನ್ನು ತಿಳ್ಕೊಳ್ಳಿಕ್ಕೆ ಎಷ್ಟೊಂದು ಕಾರಿಕ ಎಷ್ಟಿದೆ ನೋಡ್ರಿ, ಎಷ್ಟು ಅಂದರೆ ಹೌ ಡಿಫಿಕಲ್ಟ್ ದಟ್ ಟೆಕ್ಸ್ಟ್ ಈಸ್ ಅಂತ. ನಾವು ಅದು ಅಷ್ಟು ಕಷ್ಟ ಇರೋದರಿಂದ, ಅದು ಅಷ್ಟು ಗಡಿಚರ ಇರೋದರಿಂದ ಯಾರಿಗೂ ಅರ್ಥ ಆಗ್ತಿದ್ದಿಲ್ಲ ಇದೇನು ಬರೆದಿದೆ ಉಪನಿಷತ್ತು ಅಂತೇಳಿ. ಆವಾಗ ಗೌಡಪಾದರು ಏನು ಮಾಡಿದ್ರು, ಅದಕ್ಕೆ ಕಾರಿಕಾ ಬರ್ತದೆ, ಕಾರ್ಕೊಂಡ್ರು ಅಂತ ಒಳಗಿಂದ ಎಲ್ಲ ಹೊರಗೆ ಹಾಕ್ಬಿಟ್ರು. ಶ್ಲೋಕ ರೂಪದೊಳಗೆ ಗದ್ಯ ರೂಪದ ಹಾಕಿದ್ರೆ ಏನಾಗ್ತಿತ್ತು, ಅದು ಭಾಷ್ಯ ಅನ್ಸ್ಕೋತಿತ್ತು. ಆದರೆ ಏನಂತ ಹಾಕಿದ್ರು, ಶ್ಲೋಕ ರೂಪದಲ್ಲಿ ಹಾಕಿದ್ರು. ಶ್ಲೋಕ ರೂಪದಲ್ಲಿ ಹಾಕಿದ ಮೇಲೆ ಎಷ್ಟು ವಿವರಿಸಿದ್ರೆ ಏನು, ಮಾಂಡಿಕ ಉಪನಿಷತ್ ಶ್ಲೋಕಗಳ ಬದಲು ಈ ಶ್ಲೋಕಗಳು ಬಂದವು ಅಷ್ಟೇ, ಕಠಿಣ ಕಠಿಣ ಹಂಗೆ ಉಳಿತದೆ. ಆವಾಗ ಜಗದ್ಗುರುಗಳು ಶಂಕರಾಚಾರ್ಯ ಬಂದುಬಿಟ್ಟು ಅದಕ್ಕೆ ಏನು ಮಾಡಿದರು, ಭಾಷ್ಯವನ್ನು ಬರೆದರು. ಆ ಭಾಷ್ಯವನ್ನು ಬರೆದ ಮೇಲೆ ಸ್ವಲ್ಪ ಈಸಿ ಆಯ್ತು. ಇನ್ನು ಕಠಿಣನೇ ಹೊಳೆ ನರಸಪುರ ಸ್ವಾಮಿಗಳು ಬಂದು ಅದನ್ನು ಕನ್ನಡ ತರ್ಜುಮೆ ಮಾಡಿದರು. ಈಸಿ ಆಯ್ತು. ಇನ್ನೂ ಕಠಿಣನೇ ಈ ಇಂಗ್ಲೀಷ್ನಲ್ಲಿ ಕೇಳಿದವ್ರಿಗೆ ಯಾರಿಗೂ ಏನೂ ಅರ್ಥ ಆಗಿಲ್ಲ. ನಾನು ಸತ್ಯ ಹೇಳ್ತೀನಿ, ಪೂಜ್ಯ ಸ್ವಾಮೀಜಿಯಿಂದ ಕೇಳಿದ್ರೆ ಮಾತ್ರ ಅರ್ಥ ಆಗಿರ್ತದೆ, ಅನ್ಯಥ ಯಾರಿಗೂ ಅರ್ಥ ಆಗಿರೋದು. ಚಿದ್ರೂಪ ಅನ್ನಂದ್ರು ಕನ್ನಡದಲ್ಲಿ ಹೇಳಕ್ಕೆ ಶುರು ಮಾಡ್ತಾರೆ. ಈಗೆಲ್ಲ ಸರಿ ಆಯ್ತು. ವೆರಿ ಡಿಫಿಕಲ್ಟ್ ಟೆಕ್ಸ್ಟ್. ಇದನ್ನು ನಿಜಗೊಂಡ್ರೆ ಯಾವ ಗ್ರಂಥದಲ್ಲಿ ವಿವರಿಸಿದ್ದಾರೆ ಇದನ್ನು? ಕೈವಲ್ಯ ಪದ್ಧತಿ ಅಲ್ಲ. ಹಾಂ, ಪೂರ ಮಾಂಡಿಕ್ಯ ಉಪನಿಷತ್ತು ಕೈವಲ್ಯ ಪದ್ಧತಿ ಇಲ್ಲ. ನಾನು ಹೇಳೋದು ಮಾಂಡಿಕ್ಕಿದ್ದಂದೇ ಫುಲ್ಲು ಟೆಕ್ಸ್ಟ್ ಇದೆ. ಅವ್ರದ್ದು ಯಾರ್ದು ನನಗೆ ಗೊತ್ತಿಲ್ಲ. ಅನುಭವ ಸಾರ್ ಈ ಶಿವರಾತ್ರಿ ಎಲ್ಲರೂ ಬಂದಿರ್ತಾರಲ್ಲ ಅಲ್ಲಿ. ಹ್ಞೂ, ಎಲ್ಲ ತತ್ವಜ್ಞಾನಿಗಳು, ಮಹಾನ್ ಮಹಾನ್ ತತ್ವಜ್ಞಾನಿಗಳು, ನಿಜಗುಣರ ತತ್ವಜ್ಞಾನಿಗಳು. ಹೇಳಿ, ಏನು ಮಾಡೋದು? ಎಲ್ಲರಿಗೂ ಹತ್ತತ್ತು ನಿಮಿಷ ಮಾತಾಡೋದು, ಹತ್ತತ್ತು ಬೆಳಗಿನಿಂದ ರಾತ್ರಿ ತನಕ ಹತ್ತತ್ತು ನಿಮಿಷ ಮಾತಾಡೋದು. ಎಲ್ಲರದೂ ಇರ್ತಾವೆ ಉಪನ್ಯಾಸ, ಎಲ್ರಿಗೂ ಅವಕಾಶ ಸಿಗ್ತದೆ, ಬಟ್ ಹತ್ತತ್ತು ನಿಮಿಷ. ನೈದರ್ ಎ ರಿಸೀವರ್ ಕ್ಯಾರಿ ಸಮಥಿಂಗ್ ನಾರ್ ದಿ ಗಿವರ್ ಈಸ್ ಸ್ಯಾಟಿಸ್ಫೈಡ್. ಮೊನ್ನೆ ಗವಿಮಠಕ್ಕೆ ಹೋಗಿ ನಾನು ಉಪನ್ಯಾಸ ಮಾಡಿ ಬಂದಲ್ಲ, ಯಾವ ಸ್ವಾಮೀಜಿ ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಯಾವ ಸ್ವಾಮೀಜಿ, ದದೇಗಲ್ ಸ್ವಾಮೀಜಿ, ದದೇಗಲ್ ಸಿದ್ಧಾರಮಠ ಸ್ವಾಮೀಜಿ, ಅವರು ಹೈವೇದೊಳಗೆ ಕಾಯ್ತಾ ಇದ್ರು ನನ್ನ ಕಾರ್ ಬರ್ತಂತೆ. ಏನು ಗವಿಮಠದ ಬಗ್ಗೆ ಹೇಳಿದ್ರು, ಗವಿಮಠ ಸ್ವಾಮಿಗಳ ಬಗ್ಗೆ ಹೇಳಿದ್ರು, ಮಸ್ತ್ ಹೇಳಿದರು, ಹಾಗೆ ಹೀಗೆ ಅಂಥದ್ದು ಇಂಥದ್ದು ಎಲ್ಲ ಹೇಳಿದರು. ಆಮೇಲೆ ನಾನು ಹೋಗಿ ಉಪನ್ಯಾಸ ಮುಗಿಸ್ಕೊಂಡು ಕೆಳಗೆ ಬಂದೆಲ್ಲ, ಎಲ್ಲ ತದ್ವಿರುದ್ಧ, ಆ ಸ್ವಾಮಿ ವಿರೋಧ, ಆ ಗವಿಮಠದ ವಿರೋಧ, ಎಲ್ಲ ವಿರೋಧ ಮಾತಾಡಿಕೊಂಡ್ಬಿಟ್ರು. ಮ್ಯಾಲ ಕರ್ಕೊಂಡು ಕೂಡ ತನಕ ಸಮ್ಮತವಾಗಿ ಮಾತಾಡಿದ್ರು, ಈಗ ವಿರೋಧವಾಗಿ ಮಾತಾಡ್ತಾರೆ. ಏನಪ್ಪ ಇದು? ನನ್ನನ್ನು ಕರ್ಕೊಂಡು ಹೋಗಿದ್ರಲ್ಲ ಅಲ್ಲೇ ವೇದಿಕೆವರೆಗೂ ಬಂದಿದ್ರು, ಅವ್ರನ್ನ ಕರೆದು ಕೂಡಿಸ್ಲಿಲ್ಲ ಅಂತ ಒಂದು ಸಿಟ್ಟು. ಆಮೇಲೆ ಅಲ್ಲಿ ಎಷ್ಟು ಮಂದಿ ಕೂತಿದ್ರು, ನಿರ್ಮಲಾನಂದ ಚಿಂಚನ ಸ್ವಾಮೀಜಿ ನಾವು ಇಬ್ಬರು ಬಿಟ್ಟರೆ ಇನ್ನೂ ಸಾಕಷ್ಟು ಜನ ಇತ್ತು ಸುತ್ತಮುತ್ತಲು, ಅವರೆಲ್ಲ ಒಂದು 34 ಜನ. ಇವರಿಗೆಲ್ಲ 10-10 ನಿಮಿಷ ಕೊಟ್ಟಿದ್ರೆ ಏನಾಗ್ತಿತ್ತು ಸ್ವಾಮೀಜಿಗೆ? ಯಾರಿಗೂ ಕೊಡಿದ್ರು, ಉಪನ್ಯಾಸ ಮಾಡಲಿಕ್ಕೆ ಬಿಡೋಂಗಿಲ್ಲ, ತಾವು ಮಾಡೋಂಗಿಲ್ಲ, ಮಾಡಲಿಕ್ಕೆ ಬಿಡೋಂಗಿಲ್ಲ. ನೀವೇ ಹೇಳ್ರಪ್ಪ ಇದು ಸರಿಯೇನಾದ್ರು ಮಾಡೋದು ಹೆಂಗೆ? ಅಯ್ಯೋ ರಾಮ ಅಂದೆ. ನೀನು ಒಂದು ಸಂಸ್ಥೆ, ಒಂದು ಮಠ, ಒಬ್ಬ ವ್ಯಕ್ತಿ ಬಗ್ಗೆ ಸಮ್ಮತವಾಗಿ ಮಾತಾಡಬೇಕಾದ್ರೆ, ಒಂದು ನಿನ್ನ ಸಂದೇಹಗಳನ್ನು ಪೆಂಡಿಂಗ್ನಲ್ಲಿಟ್ಟಾದರೂ ಮಾತಾಡಬೇಕು, ಇಲ್ಲಾಂದರೆ ಪೂರ ತಿಳ್ಕೊಂಡು ಸ್ವಚ್ಛವಾಗಿ ಸಮ್ಮತವಾಗಿ ಮಾತಾಡಬೇಕು. ಇಲ್ಲದೆ ಹೋದರೆ ಅಪಪ್ರಚಾರ ಆಗುತ್ತೆ. ಈ 10 ನಿಮಿಷ ಕೊಡೋದು ಪರಿಣಾಮ ಇದು. ಆ ಸ್ವಾಮೀಜಿ ಮೊದಲೇ ಹೇಳಿದರು ನನಗೆ, ನಾವು ಯಾರಿಗೂ ಕೊಡೋದಿಲ್ಲ ಸ್ವಾಮೀಜಿ ಉಪನ್ಯಾಸ. ಮೊದಲೇ ಫೋನ್ ಹೇಳಿಬಿಟ್ಟಿದ್ರು, ನಾವು ಯಾರಿಗೂ ಉಪನ್ಯಾಸ ಮಾಡಿಬಿಡೋದಿಲ್ಲ, ಆ ದಿವಸದ ಸ್ಪೀಕರ್ಸ್ ಎಷ್ಟಿದ್ದಾರೆ ಅಷ್ಟು ಮಾತ್ರ ಅವಕಾಶ ಕೊಡ್ತೀವಿ. ನೀವಿಬ್ಬರೇ ಇದ್ದರೆ ಸ್ಪೀಕರ್ಸ್, ಆ್ಯಕ್ಚುಲಿ 3 ಮಂದಿ, ಸುತ್ತೂರು ಸ್ವಾಮೀಜಿ ಬರಬೇಕಾಗಿತ್ತು, ಬರಲಿಲ್ಲ ಅವರು. ನೀವು 3 ಮಂದಿ, ನಿಮಗೆ 3 ಮಂದಿಗೆ 20-25 ನಿಮಿಷ ಕೊಡ್ತೀವಿ. ನಾ 25 ನಿಮಿಷ ಮಾಡ್ತೀವಿ. ಇತ್ನಿ ಸಿ ಬಾತ್ ಹೈ. ಹಿಂಗೆ ನಾವು ಯಾವುದನ್ನು ನೆಚ್ಚಬಾರ್ದು, ಹೊಗಳವ್ರನ್ನೂ ನೆಚ್ಚಬಾರ್ದು, ಮೂವತ್ತಾಗ ಮಾತಾಡ್ತಿರ್ತಾವ ಹಂಗೆ, ಟೂ ಮಚ್. ಅವನು ಅಲ್ಲಿ ಮಠದಾಗ ಹೋಗಿ ನಾ 2 ತುತ್ತು ಅನ್ನ ಉಂಡ ಮೇಲೆ ಅವನಿಗೆ ಸಮಾಧಾನ ಆಗ್ತದೆ ಆ ಸ್ವಾಮಿ. ಆವಾಗ ಗವಿಮಠದ ಸಿದ್ದೇಶ್ವರ ಅನುಗ್ರಹದಿಂದ ನೀವು ಬಂದ್ರಿ, ಮತ್ತೆ ಪ್ಲೇಟ್ ಚೇಂಜ್ ಆಯ್ತು ಆಮೇಲೆ. ರಾತ್ರಿ 10-11 ಯಾರು ಕೊಡ್ತಾರ್ರಿ ಊಟ ನಮಗೆ? ಆ ಮಠದಲ್ಲಿ ಸಿಕ್ತ ನಮ್ಗೆ, ಅವ ರಾಮಪ್ಪ ಅಂತ ಬಂದ ಬಡಿಸಿದ. ಜಾಗ್ರತ್ ಚಿತ್ತ ಈಕ್ಷಣೀಯ ಹಾತೇ ನ ವಿದ್ಯಂತೆ ತತಃ ಪೃಥಕ. ಜಾಗ್ರತ್ ಚಿತ್ತ, ಜಾಗ್ರತ ಅಂತಃಕರಣ, ಆ ಅಂತಃಕರಣ ಬಿಟ್ಕೊಟ್ಟು ಅದು ಬೇರೆ ಇಲ್ಲ. ಅದು ಅದೇನು ದೃಶ್ಯ ಅನ್ನೋದಿದೆಯೋ ಅದು ಅಂತಃಕರಣ ಬಿಟ್ಕೊಟ್ಟು ಬೇರೆ ಇಲ್ಲ. ಅಂತಃಕರಣ ಅನ್ನುವಂಥದ್ದು ಅದನ್ನು ಬಿಟ್ಕೊಟ್ಟು ಬೇರೆ ಇಲ್ಲ. ಅದನ್ನು ಮತ್ತೆ ಹೇಳೋ ಪ್ರಯತ್ನ ಮಾಡ್ತೀನಿ. ಅಂತ ಈಗ ಜಾಗೃತ ಅಂತಃಕರಣ ಇದೆಯಲ್ಲ, ಈ ಜಾಗೃತ ಅಂತಃಕರಣ ಈ ಕೆಂಪು ಹೂವನ್ನು ಬಿಟ್ಕೊಟ್ಟು ಬೇರೆ ಇದೆಯಾ ನೋಡಿ. ಈ ಕೆಂಪು ಹೂವು ಅಂತಃಕರಣ ಬಿಟ್ಕೊಟ್ಟು ಬೇರೆ ಇದೆಯಾ ನೋಡಿ? ಇಲ್ಲ. ಆದ್ದರಿಂದ ಏನು ಸಿದ್ಧ ಆಯ್ತು ಈಗ? ಈ ಮುಂದಿನ ಶ್ಲೋಕದಲ್ಲಿ ತಾತ್ಪರ್ಯ ಕೊಡ್ತಾರೆ ನೋಡಿ. ಏನು ಸಿದ್ಧ ಆಯ್ತಪ್ಪ ಅಂದರೆ, ಉಭೇಹ್ಯನ್ಯೋನ್ಯ ದೃಶ್ಯೇತಿ ಕಿಂ ತದಸ್ತೀತಿ ನೋಚ್ಯತೆ. ಭಾಷ್ಯ 317 ಭಾಷ್ಯ ಪೂರ್ತಿ ಆಗಿಲ್ಲ. ತಚ್ಚ ಜೀವೇಕ್ಷಣಾತ್ಮಕಂ ಚಿತ್ತಂ ದ್ರಷ್ಟುಃ ಅವ್ಯತಿರಿಕ್ ಸಾರಿ ದ್ರಷ್ಟುಃ ದ್ರಷ್ಟುಃ ಅವ್ಯತಿರಿಕ್ತಂ. ಅದು ಆ ಮುಂದಿನ ಲೈನು ಫಾಲ್ಸ್, ಅದು ಆಟಕ್ಕುಂಟ ಲೆಕ್ಕಕ್ಕಿಲ್ಲ. ದ್ರಷ್ಟುರವ್ಯತಿರಿಕ್ತಂ ಒಂದ ಶಬ್ದ ಅದು. ಅದನ್ನು ನೀವು ಸಂಧಿ ವಿಗ್ರಹ ಮಾಡಿದರೆ ದ್ರಷ್ಟುಃ ಅವ್ಯತಿರಿಕ್ತಂ. ದ್ರಷ್ಟೃದೃಶ್ಯತ್ವಾತ್ ಸ್ವಪ್ನ ಚಿತ್ತವತ್ ಉಕ್ತಾರ್ಥಂ ಅನ್ಯತ್. ಸ್ವಪ್ನ ವಿವರಿಸುವಾಗ ಜಾಗೃತದ ಉದಾಹರಣೆ ಕೊಡ್ತಾರೆ, ಜಾಗೃತವನ್ನು ವಿವರಿಸುವಾಗ ಸ್ವಪ್ನದ ಉದಾಹರಣೆಯನ್ನು ಕೊಡ್ತಾರೆ. ಅಂತೂ ಏನು ಸಿದ್ಧ ಮಾಡಬೇಕಾಗಿದೆ, ಎರಡು ಒಂದೇ ಥರದ ಅನುಭವಗಳು ಅಂತ ಅವ್ರಿಗೆ ಹೇಳಬೇಕಾಗಿದೆ. ಆ ಅನುಭವದ ಹಿನ್ನೆಲೆ ಹೇಳ್ತಾರೆ, ತಚ್ಚ ಜೀವ ಈಕ್ಷಣಾತ್ಮಕಂ ಚಿತ್ತಂ. ಜೀವ ಈಕ್ಷಣ ಅಂದ್ರೇನು? ಆವಾಗ ಸ್ವಪ್ನ ಈಕ್ಷಣ ಅಂದರು, ಆವಾಗ ಜಾಗೃತಿ ಈಕ್ಷಣ ಅಂದರು, ಈಗ ಜೀವ ಈಕ್ಷಣ ಅಂತಾರೆ. ಏನು ಏನು ವ್ಯತ್ಯಾಸ ಜೀವ ಈಕ್ಷಣ? ಜೀವ ಈಕ್ಷಣ ಅಂತಂದ್ರೆ ಇಷ್ಟೇ, ಸ್ವಪ್ನ ಅನುಭವದ ಅಭಿಮಾನಿ ಜೀವ, ಜಾಗೃತ ಅನುಭವದ ಅಭಿಮಾನಿ ಜೀವ. ಸ್ವಪ್ನ ದೃಕ್ ಯಾರಿವನು? ಸ್ವಪ್ನ ಅನುಭವದ ಅಭಿಮಾನಿ. ಜಾಗೃತ ಚಿತ್ತ ಅಂದರೆ ಯಾರವನು? ಜಾಗೃತದ ಅನುಭವದ ಅಭಿಮಾನಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಜೀವ ಜೀವ ಕನಸುಗಾರ ಜೀವ, ಎಚ್ಚರದ ಜೀವ ಅಂತ ಅರ್ಥ. ಕಠಿಣ ಮಾಡ್ಕೋಬೇಡ್ರಿ. ಈ ಜೀವ ಈಕ್ಷಣಾತ್ಮಕಂ ಚಿತ್ತಂ ದ್ರಷ್ಟುಃ ತಜ್ಜೀವ ತಚ್ಚ ಜೀವ ಈಕ್ಷಣಾತ್ಮಕಂ. ಜಾಗೃತದಲ್ಲಿ ಜಾಗೃತ ಈಕ್ಷಣಾತ್ಮಕಂ, ಸ್ವಪ್ನದಲ್ಲಿ ಸ್ವಪ್ನ ಈಕ್ಷಣಾತ್ಮಕಂ. ಚಿತ್ತಂ ದ್ರಷ್ಟುಃ, ಅವನು ದ್ರಷ್ಟು ಅನ್ಸ್ಕೋತಾನೆ. ಅವನು ಅವ್ಯತಿರಿಕ್ತಂ, ಏನು ದೃಶ್ಯ ನೋಡ್ತಾನೋ ಅದನ್ನು ಬಿಟ್ಕೊಟ್ಟು ಬೇರೆ ಇಲ್ಲ, ವ್ಯತಿರಿಕ್ತವಾಗಿಲ್ಲ. ಜಾಗೃತದಲ್ಲಿ ಏನು ನೋಡ್ತಾನೋ ಅದನ್ನು ಬಿಟ್ಕೊಟ್ಟು ಬೇರೆ ಇಲ್ಲ, ಸ್ವಪ್ನದಲ್ಲಿ ಏನು ನೋಡ್ತಾನೋ ಅದನ್ನು ಬಿಟ್ಕೊಟ್ರೆ ಬೇರೆ ಇಲ್ಲ. ಹೌದಾ? ವೆರಿ ಗುಡ್. ಸೊ ಬೇರೆ ಇಲ್ಲ. ದ್ರಷ್ಟು ದೃಶ್ಯತ್ವಾತ್, ಅದೇನೇನು ದೃಶ್ಯ ಇದೆಯೋ ಆ ದ್ರಷ್ಟುವಿನ ದೃಶ್ಯ. ನಾನು ಅದಕ್ಕೆ ನಿನ್ನೆ ಕನ್ಕ್ಲೂಡ್ ಮಾಡಿದಾಗ ಹೇಳಿದೆ, ಮಲಗುಂದ ಗುಡ್ಡದ ಚಿತ್ರ ಬಿಡಿಸುವಂಥ 8 ಜನಕ್ಕೆ ಕೊಡಿಸಿದರೆ 8 ಜನರ ಚಿತ್ರವು ಬೇರೆ ಬೇರೆ ಇರ್ತದೆ. ಏಕೆ? ದ್ರಷ್ಟು ದೃಶ್ಯ, ನೋಡುವವನ ದೃಶ್ಯ. ದೃಶ್ಯ ಯಾರಿಗೆ ಸೇರಿದ್ದು? ನೋಡುವವನಿಗೆ ಸೇರಿದ್ದು. ಜಗತ್ತು ಯಾರಿಗೆ ಸೇರಿದ್ದು? ನೋಡುವವನಿಗೆ ಸೇರಿದ್ದು. ಅವರವ್ರ ಜಗತ್ತು ಅವರವರ ಮನಸ್ಸಿನಂತೆ, ಅವ್ರ ಮನಸ್ಸು ಹೆಂಗಿದೆಯೋ ಹಂಗೆ ಅವ್ರ ಜಗತ್ತು ಕಾಣಿಸ್ತದೆ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ, ದುರ್ಯೋಧನ ಉವಾಚ. ಭಗವಾನ್ ಉವಾಚ, ಸಂಜಯ್ ಉವಾಚ, ಅರ್ಜುನ ಉವಾಚ, ಮತ್ತು ದುರ್ಯೋಧನ ಏನು ಕಡಿಮೆ, ಅವನು ಒಂದು ಉವಾಚ. ಏನು ದುರ್ಯೋಧನ ಹೇಳ್ತಾನೆ, ಏನಂತ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ನನಗೆ ಧರ್ಮ ಅಂದರೆ ಏನು ಗೊತ್ತದೆ ಕೃಷ್ಣ, ಆದರೆ ಅದರೊಳಗೆ ನಾನು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ನನ್ನ ಕಡೆಯಿಂದ, ಹೋಗ್ಲಿ ಬಿಡಪ್ಪ. ಅಧರ್ಮ, ಅಧರ್ಮನೂ ಗೊತ್ತದೆ ನನಗೆ, ಏನೇನು ಯಾವ್ಯಾವುದು ನಾ ಮಾಡಿನ ಅದಷ್ಟು ಅಧರ್ಮ ಅದು ಗೊತ್ತದೆ, ನಿವೃತ್ತಿ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಕಡೆಯಿಂದ. ಧರ್ಮದಲ್ಲಿ ಪ್ರವೃತ್ತನಾಗೋದಿಲ್ಲ, ಅಧರ್ಮದಿಂದ ನಿವೃತ್ತನಾಗೋದಿಲ್ಲ. ಸೊ ದಟ್ ಈಸ್ ವಾಟ್ ಹೀಸ್ ದುರ್ಯೋಧನ. ದೃಷ್ಟೃ ದೃಶ್ಯತ್ವಾತ್ ದೃಶ್ಯ ಅವರವರ ಅವರವರ ದೃಶ್ಯ ಅವರ ಆ ದೃಷ್ಟೃವಿಗೆ ಸೇರಿದ್ದು, ಸ್ವಪ್ನ ದೃಶ್ಯ ಸ್ವಪ್ನ ದೃಕ್ಕಿಗೆ ಸೇರಿದ್ದು, ಜಾಗೃತ ದೃಶ್ಯ ಜಾಗೃತ ದೃಕ್ಕಿಗೆ ಸೇರಿದ್ದು, ಅದು ಅವರವರಿಗೆ ಸೇರಿದ್ದು. ಮುಂದುವರಿಸ್ತಾರೆ, ಸ್ವಪ್ನ ಚಿತ್ತವತ್ ಮುಕ್ತಾರ್ಥಂ ಅನ್ಯತ್. ಜಾಗೃತ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸ್ವಪ್ನ ಚಿತ್ತವತ ಅಂತಾರೆ. ಸ್ವಪ್ನ ಚಿತ್ತದಂತೆ, ಸ್ವಪ್ನ ಮಾತಾಡುವಾಗ ಏನಂತ ಹೇಳಿದ್ರು, ಜಾಗೃತ ಚಿತ್ತವತ ಉದಾಹರಣೆ. ಸೊ ಅಲ್ಟಿಮೇಟ್ಲಿ ಏನು ಪ್ರೂವ್ ಮಾಡಬೇಕಾಗಿದೆ ಅವರಿಗೆ, ಎರಡು ಒಂದೇ. ವಾ ಉಭೇಹ್ಯನ್ಯೋನ್ಯ ದೃಶ್ಯೇತೆ, ಉಭೇಹ್ಯನ್ಯೋನ್ಯ ದೃಶ್ಯೇತೆ, ದೃಶ್ಯೇತೆ ಕಿಂ ತದಸ್ತೀತಿ ನೋಚ್ಯತೆ, ಲಕ್ಷಣಾಶೂನ್ಯಮುಭಯಂ ತನ್ಮತೇನೈವ ಗೃಹ್ಯತೆ. ನೋಡ್ರಿ ಶಬ್ದಗಳು, ಉಭೇ ಹಿ ಅನ್ಯೋನ್ಯ ದೃಶ್ಯೇ ತೇ ಕಿಂ ತದ್ ಅಸ್ತಿ ಇತಿ ನ ಉಚ್ಯತೆ, ಲಕ್ಷಣ ಶೂನ್ಯಂ ಉಭಯಂ ತದ್ ಮತೇನೈವ ಗೃಹ್ಯತೆ. ಏನು ಚಂದ, ಉಭೇ ಹಿ ಅನ್ಯೋನ್ಯ ದೃಶ್ಯೇ, ಗೊತ್ತಾಯ್ತಾ? ಉಭೇ, ಈಗ ಮೂರನೇ ಶಬ್ದ ತರ್ತಾರೆ ನೋಡ್ರಿ, ಜೀವ ಚಿತ್ತೆ ಎರಡು, ಉಭೆ ಅಂದರೆ ಎರಡು, ಇವು ಎರಡು ಏನು ಅಂತಂದರೆ ಅನ್ಯೋನ್ಯ ದೃಶ್ಯಗಳು. ಚಿತ್ತ ಬಿಟ್ಟು ದೃಶ್ಯ ಇಲ್ಲ, ದೃಶ್ಯ ಬಿಟ್ಟು ಚಿತ್ತ ಇಲ್ಲ, ಇದಕ್ಕೆ ಅನ್ಯೋನ್ಯ ದೃಶ್ಯ. ಚಿತ್ತ ದೃಶ್ಯ ಅದು ಸ್ವಪ್ನವೇ ಆಗಿರಲಿ ಜಾಗೃತವೇ ಆಗಿರಲಿ ಎರಡೂ ಸೇರಿ ಒಂದೇ ಮಾತಾಡೋದು. ಈಗ ಚಿತ್ತ ಬಿಟ್ಟು ದೃಶ್ಯ ಇಲ್ಲ, ದೃಶ್ಯ ಬಿಟ್ಟು ಚಿತ್ತ ಇಲ್ಲ, ಇದಕ್ಕೆ ಅನ್ಯೋನ್ಯ. ಆದ್ದರಿಂದ ಅನ್ಯೋನ್ಯ ದೃಶ್ಯೇತೆ, ಅವು ಎರಡು ಏನಿವು, ಅನ್ಯೋನ್ಯ ದೃಶ್ಯ. ಕಿಂ ತದಸ್ತಿ, ಆಯಿತು ಹಾಗಾದ್ರೆ ಏನಿದೆ, ಅದು ಬಿಟ್ಟು ಇದಿಲ್ಲ, ಇದು ಬಿಟ್ಟು ಅದೇ ಇಲ್ಲ, ಎರಡೂ ಸುಳ್ಳು, ಹಾಗಾದ್ರೆ ಇದ್ದದ್ದೇನು ಅಂತ ನೀವು ಕೇಳಿದರೆ, ನ ಉಚ್ಯತೆ, ಹೇಳಲಿಕ್ಕೆ ಬರೋಂಗಿಲ್ಲ. ನ ಉಚ್ಯತೆ, ಅಸ್ಥಿ ಇತಿ ಕಿಂ ತದಸ್ಥಿ, ಆಯ್ತಾ ಎರಡೂ ಇಲ್ಲ, ಇವು ಎರಡೂ ಇಲ್ಲ ಅಂದರೆ ಹಂಗಾರೆ ಏನು ಏನು ಇದೆ, ಕಿಂ ತದಸ್ಥಿ ಏನಿದೆ ಅಂತ ಕೇಳಿದರೆ ಹೇಳ್ತಾರೆ ನ ಉಚ್ಯತೆ. ಏನು ಹೇಳ್ತಾನೆ ಆತ್ಮನ ಬಗ್ಗೆ, ಅವನಿಗೆ ಲಿಂಗ ಇಲ್ಲ, ಲಕ್ಷಣ ಇಲ್ಲ, ಅಂಗಾಂಗ ಇಲ್ಲ, ವಿಕಾರಗಳಿಲ್ಲ, ಏನು ಹೇಳ್ತಾನೆ, ಕಣ್ಣು ಬಣ್ಣ ಇಲ್ಲ, ಇಲ್ಲ ಅನ್ನೋದಿಲ್ಲ, ಇದೆ ಅನ್ನೋದಿಲ್ಲ, ಇದೆ ಅಂದರೆ ಈ ವಸ್ತುಗಳಂತೆ ಒಂದು ವಸ್ತು ಆಗ್ತದೆ, ಇಲ್ಲ ಅಂದ್ರೆ ಸುಳ್ಳು ಅಂತ ಆಗ್ತದೆ, ಅಭಾವ ಅಂತ ಆಗ್ತದೆ, ಏನಿದೆ ನ ಉಚ್ಯತೆ. ಯಾಕೆ ಲಕ್ಷಣಾಶೂನ್ಯಂ? ಅದಕ್ಕೆ ಯಾವ ಲಕ್ಷಣಗಳು ಇಲ್ಲ. ತನ್ಮತೆ ನೈವ ಗೃಹ್ಯತೆ. ಮತ್ತು ಹೆಂಗೆ ತಿಳಿದವನೇ ತಿಳಿತಾನೆ. ತನ್ಮತೆ ನೈವ ಕೊನೆ ಶಬ್ದ, ಅದೇ ಉಪನಿಷತ್ತಿನ ಆ ಶ್ಲೋಕದ ಕೊನೆ ಶಬ್ದ ನೋಡ್ರಿ, ಭಾರಿ ಭಾರಿ ಎಂಜಾಯ್ ಮಾಡಿದ್ರೆ ಬೆಳಗಿನ ಇದನ್ನು. ತನ್ಮತೆ ನೈವ, ತನ್ಮತೆ ನೈವ ಅಂತಂದ್ರೆ ಏನು? ತನ್ನಂತೆ ತಾನೇ, ತನ್ನಂತೆ ತಾನೆ. ಕನ್ನಡದಲ್ಲಿ ತಿಳಿದವನೇ ತಿಳಿತಾನೆ. ಏನು ತಿಳ್ತಾನೆ? ತಿಳಿವನ್ನ ತಿಳಿತಾನೆ. ತಿಳಿದವನೇ ತಿಳಿತಾನೆ, ತಾನು ತಿಳಿವು ಎನ್ನುವುದನ್ನು ತಾನು ತಿಳಿತಾನೆ. ಬಾ, ವೆರಿ ನೈಸ್. 318. ಜೀವಚಿತ್ತೇ ಉಭೇ ಚಿತ್ತಚೇತ್ಯೈ ಅನ್ಯೋನ್ಯ ದೃಶ್ಯೇ ಇತರೇತರ ಗಮ್ಯೇ. ಜೀವಚಿತ್ತ ಚಿತ್ತಚೈತ್ಯೇ, ಚಿತ್ತ ಅಂದ್ರೆ ಅಂತ್ಯಕರಣ, ಚೈತ್ಯ ಅಂದರೆ ಚೈತನ್ಯ. ಅಂತಃಕರಣವನ್ನು ಬಿಟ್ಕೊಟ್ಟು ದೃಶ್ಯ ಇಲ್ಲ, ಇದರರ್ಥ ಅಂತಃಚೇತನ ಅಂತಃಕರಣ ಬಿಟ್ಕೊಟ್ಟು ದೃಶ್ಯ ಇಲ್ಲ. ದೃಶ್ಯವನ್ನು ಹೊರತುಪಡಿಸಿ ಚೇತನ ಅಂತಃಕರಣ ಇಲ್ಲ, ಅದು ಚಿತ್ತ ಚೈತ್ಯ. ಎರಡು ಏನೇನು ಅಂತಂದರೆ, ನಾವು ಕಳೆದ ಶ್ಲೋಕದಲ್ಲಿ ಅಭ್ಯಾಸ ಮಾಡಿದಂತೆ ಅನುಭವದ ಅಭಿಮಾನಿಯನ್ನು ಬಿಟ್ಟುಕೊಟ್ಟು ಅಂತಃಕರಣ ಇಲ್ಲ, ಅಂತಃಕರಣ ಬಿಟ್ಟುಕೊಟ್ಟು ದೃಶ್ಯ ಇಲ್ಲ. ಕೇಳ್ಕೊಳ್ರಿ, ಬೇಕಾದ್ರೆ ನೋಟ್ ಮಾಡಿಕೊಡ್ರಿ. ಅನುಭವದ ಅಭಿಮಾನಿಯನ್ನು ಬಿಟ್ಟುಕೊಟ್ಟು ಅಂತಃಕರಣ ಇಲ್ಲ, ಅಂತಃಕರಣವನ್ನು ಬಿಟ್ಟುಕೊಟ್ಟು ದೃಶ್ಯ ಇಲ್ಲ. ಇದು ಒಂದು. ಎರಡನೇದ್ದು, ದೃಶ್ಯವನ್ನು ಬಿಟ್ಟುಕೊಟ್ಟು ಅಂತಃಕರಣ ಇಲ್ಲ, ಅಂತಃಕರಣವನ್ನು ಬಿಟ್ಟುಕೊಟ್ಟು ಅನುಭವದ ಅಭಿಮಾನಿ ಇಲ್ಲ. ಅನುಭವದ ಅಭಿಮಾನಿ ಅಂದರೆ ಯಾರು? ಜೀವ. ಇವರಿಬ್ಬರು ಅನ್ಯೋನ್ಯ ದೃಶ್ಯೇ. ಇವರಲ್ಲಿ ಇವರಿಬ್ಬರು ಏನಿದ್ರು? ಇವರಿಬ್ಬರು ಅನ್ರಿ, ಇವೆರಡು ಅಂತಃಕರಣ ಅನ್ರಿ, ಅಥವಾ ಈ ಎರಡು ದೃಶ್ಯಗಳು ಅನ್ರಿ. ಅನ್ಯೋನ್ಯ ದೃಶ್ಯ ಇತರೇತರ ಗಮ್ಯೆ, ಒಬ್ಬರನ್ನು ಒಬ್ಬರ ಜೊತೆ ಹೊಂದಿಕೊಂಡೇ ಇದನ್ನು ಅರ್ಥ ಮಾಡ್ಕೋಬೇಕು. ಬೇರೆ ಮಾಡಿದೀವೋ ಆವಾಗ ಮತ್ತೆ ಮಾಂಡಿಕ ಉಪನಿಷತ್ ಸ್ಟಾರ್ಟ್ ಮಾಡ್ಬೋದು. ಜಿಜ್ಞಾಸೆ ಮತ್ತೆ ಶುರು ಮಾಡ್ಬೋದು. ಹೌದೇ. ಜೀವಾದಿ ವಿಷಯ ಅಪೇಕ್ಷಂ ಹಿ ಚಿತ್ತಂ ನಾಮ ಭವತಿ. ಜೀವಾದಿ ವಿಷಯ ಅಪೇಕ್ಷಂ, ಆದಿ ಪದಾರ್ಥ ವಿಷಯ, ಜೀವ ಮತ್ತು ವಿಷಯ, ಸ್ವಪ್ನ ಜೀವ ಅಥವಾ ಜಾಗೃತ ಜೀವ, ವಿಷಯ ಏನು? ಅಂತಃಕರಣದಲ್ಲಿ ದೃಶ್ಯಗಳು ವಿಷಯ. ಇವೆರಡನ್ನು ಇಲ್ಲಿ ರೆಫರ್ ತಗೊಂಡಿದ್ದಾರೆ. ಜೀವಾದಿ ವಿಷಯ ಅಪೇಕ್ಷಂ ಹಿ ಚಿತ್ತಂ ನಾಮ ಭವತಿ. ಇವನ್ ಐಡೆಂಟಿಫೈಡ್ ಫೆಲೋ, ಈ ಕಡೆಗೆ ಈ ದೃಶ್ಯಗಳು, ಇವರಿಬ್ಬರನ್ನ ಅವಲಂಬಿಸಿಕೊಂಡೇ ಏನಿದೆ? ಚಿತ್ತ ಇದೆ. ಐ ರಿಪೀಟ್, ಇವನು ಅಭಿಮಾನಿ, ಅನುಭವಿಸಿದ ಅಭಿಮಾನಿ. ಅವನು ಸ್ವಪ್ನ ದೃಕ್ಕನ್ರಿ ಅಥವಾ ಜಾಗ್ರತ ದೃಕ್ಕನ್ರಿ? ಅಭಿಮಾನಿ ಅವನು. ದ ವೆರಿ ದೃಕ್ ಅವನ ಅಭಿಮಾನಿ. ಇನ್ ರಿಯಾಲಿಟಿ ಅವ ಆತ್ಮ. ವಾಸ್ತವಿಕವಾಗಿ ಅವನು ಕೇವಲ ಆತ್ಮ ಸ್ವರೂಪನಿದ್ದಾನೆ. ಯಾರು? ದೃಕ್. ಕನಸುಗಾರ ಯಾರ್ರಿ ಅವನು? ಸ್ವರೂಪದಿಂದ ಆತ್ಮನೇ ತಾನೇ? ಗೊತ್ತಿಲ್ಲ ಅವನಿಗೆ ಅಷ್ಟೇ. ಸೊ ಈ ಸ್ವಪ್ನದ್ರು ಕಿವ ಜೀವ ಈ ಜೀವನ ಬಿಟ್ಕೊಟ್ಟು ಅಂತಃಕರಣ ಇದೆಯಾ, ಅಂತಃಕರಣ ಬಿಟ್ಕೊಟ್ಟು ದೃಶ್ಯ ಇದೆಯಾ, ದೃಶ್ಯ ಬಿಟ್ಕೊಟ್ಟು ಅಂತಃಕರಣ ಇದೆಯಾ, ಅಂತಃಕರಣ ಬಿಟ್ಕೊಟ್ಟು ಜೀವ ಇದ್ದಾನಾ, ಎಲ್ಲ ಅನ್ಯೋನ್ಯ. ಅಲ್ಲಿಂದ ಜಂಪ್ ಮಾಡ್ರಿ ಈ ಕಡೆಗೆ, ಹೇಗೋ ಹಾಗೆ ಜಾಗೃತದಲ್ಲಿ ಕೂಡ ಸ್ವಪ್ನ, ಹೇಗೋ ಹಾಗೆ ಜಾಗೃತ, ಜಾಗೃತ ಹೇಗೋ ಹಾಗೆ ಸ್ವಪ್ನ, ಇವರಿಬ್ಬರು ಅನ್ಯೋನ್ಯ. ಜೀವಾದಿ ವಿಷಯ ಅಪೇಕ್ಷಂ ಹಿ ಚಿತ್ತಂ ನಾಮ ಭವತಿ, ಚಿತ್ತ ಅಪೇಕ್ಷಂ ಹಿ ಜೀವಾದಿ ದೃಶ್ಯಂ. ಚಿತ್ತವನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಜೀವ, ಜೀವನ ಲಕ್ಷ್ಯದಲ್ಲಿ ಇಟ್ಕೊಂಡು ಚಿತ್ತ. ಓಕೆ, ಅತಃ ತೇ ಅನ್ಯೋನ್ಯ ದೃಶ್ಯೇ. ಆದ್ದರಿಂದ ಅವರಿಬ್ಬರು ಯಾರು, ಒಬ್ಬರಿಗೊಬ್ಬರು ಅನ್ಯೋನ್ಯರು. ತಸ್ಮಾತ್ ನ ಕಿಂಚಿತ್ ಅಸ್ತಿ ಇತಿ ಚ ಉಚ್ಯತೆ ಚಿತ್ತಂ ವಾ ಚಿತ್ತ ಈಕ್ಷಣೀಯಂ ವಾ ಕಿಂ ತದಸ್ತಿ ವಿವೇಕಿನಾ ನ ಉಚ್ಯತೆ. ಏನ್ರಿ ಹಾಗಾದ್ರೆ ಎರಡು ಅನ್ಯೋನ್ಯ ಅಂತಂದ್ರೆ ಅದು ಸುಳ್ಳು ಇದು ಸುಳ್ಳು, ಅನ್ಯೋನ್ಯ ಅಂತಂದರೆ ಎರಡೂ ಸುಳ್ಳೇ ಸುಳ್ಳು ಅಂತಾಗ್ಬಿಟ್ಟು, ಹಾಗಾದ್ರೆ ಎರಡೂ ಸುಳ್ಳೇ ಸುಳ್ಳು ಅಂತ ಆಗಿದ್ದಾದರೆ ನ ಕಿಂಚಿತ್ ಅಸ್ತಿ, ಅಲ್ಲಿ ಏನು ಇಲ್ಲೇ ಇಲ್ಲ ಅಂತಾಗ್ತದೆ. ಚ ಉಚ್ಯತೆ ಚಿತ್ತಂ ವಾ ಚಿತ್ತ ಈಕ್ಷಣೀಯಂ ವಾ ಕಿಂ ತದಸ್ತಿ, ಚಿತ್ತವೂ ಇಲ್ಲ ಚಿತ್ತ ಈಕ್ಷಣೀಯವೂ ಇಲ್ಲ, ಅಂತಃಕರಣವೂ ಇಲ್ಲ ಅಂತಃಕರಣದ ಅಭಿಮಾನಿಯೂ ಇಲ್ಲ, ಇವರು ಯಾರೂ ಇಲ್ಲೇ ಇಲ್ಲ ಅಂದರೆ ಹಂಗಾರೆ ಏನದ ಅಲ್ಲೇ ಬೊಬ್ಬೆ ಹೊಡಿಬೇಕೇನು ನಾವು, ಅಲ್ಲಿ ಏನು ಉಳಿತು, ಅದು ಇಲ್ಲ ಇದು ಇಲ್ಲ ಏನು ಉಳಿತು ಹೇಳ್ತಾರೆ. ವಿವೇಕಿ ನಾನು ಉಚಿತೆ, ವಿವೇಕಿಗಳಾದವರು ಏನು ಹೇಳಿಕೊಳ್ಳ, ಏನು ಹೇಳೋದದ ಇನ್ನು ಏನು ಹೇಳೋದದ ಹೇಳ್ರಿ, ಅಲ್ಲ ಹೇಳಿದ್ರೆ ಮತ್ತದು ಜಾಗೃತಕ್ಕೆ ಬೀಳ್ತದ ಸ್ವಪ್ನಕ್ಕಾದ್ರೂ ಬೀಳ್ತದ. ವಿವೇಕಿನ ನ ಉಚ್ಯತೆ ನ ಹಿ ಸ್ವಪ್ನೆ ಹಸ್ತಿ ಹಸ್ತಿ ಚಿತ್ತಂ ವಾ ವಿದ್ಯತೆ. ಸ್ವಪ್ನ ಹಸ್ತಿ ಅಂದರೆ ಆನೆ, ಹಸ್ತಿ ಅಂದರೆ ಆನೆ, ಸ್ವಪ್ನೆ ಹಸ್ತಿ, ಸ್ವಪ್ನದಲ್ಲಿರುವಂಥ ಹಸ್ತಿ. ಅಸ್ತಿ ವಾ ನಾಸ್ತಿ, ಹಿಂದಕ್ಕೆ ಉದಾಹರಣೆ ಕೊಟ್ಟ ಸ್ವಪ್ನದಲ್ಲಿ, ಸ್ವಪ್ನದಲ್ಲಿ ಕಂಡ ಆನೆ ಜಾಗೃತದಲ್ಲಿ ಇದೆಯಾ, ನಾಸ್ತಿ. ಹಸ್ತಿ ಚಿತ್ತಂ ವಾ ವಿದ್ಯತೆ, ಹೋಗ್ಲಿ ಬಿಡಿ, ಹಸ್ತಿ ನಾಸ್ತಿ, ಹಸ್ತಿ ಚಿತ್ತಂ ಅಸ್ತಿವ, ಯಾವ ಚಿತ್ತದಲ್ಲಿ ಹಸ್ತಿಯು ಕಂಡು ಬಂದಿತ್ತೋ ಆ ಚಿತ್ತವಾದರೂ ಇದೆಯಾ, ಅದು ಸ್ವಪ್ನ ಚಿತ್ತದು, ಸ್ವಪ್ನ ದೃಕ್ ಚಿತ್ತ. ಹಾಂ ಹಂಗೆ ಜೋಡಿಸೋದು ಸ್ವಪ್ನ ದೃಕ್ ಚಿತ್ತ, ಆ ಸ್ವಪ್ನ ದೃಕ್ಕನೂ ಇಲ್ಲ ಸ್ವಪ್ನ ದೃಕ್ ಚಿತ್ತವೂ ಇಲ್ಲ, ಹಸ್ತಿನೂ ಇಲ್ಲ, ಹಣೆ ಹುಡ್ಕೋಬೇಕು. ತಥಾ ಇಹ ಅಪಿ ವಿವೇಕಿ ನಾಮ ಅಭಿಪ್ರಾಯ, ವಿವೇಕಿಗಳ ಅಭಿಪ್ರಾಯ ಹೀಗಿರ್ತದೆ ನೋಡ್ರಿ. ಇಲ್ಲಿ ಕೂಡ ಏನಂತೇಳಿ ನಾವು ನ ಉಚ್ಯತೆ ಅದ್ರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಆದರೂ ಸ್ವಲ್ಪ ನಮಗೆ ವಿವರಿಸ್ರಿ ಕಥಂ, ಯಾಕೆ ನೀವು ಏನೂ ಹೇಳಲಿಕ್ಕಾಗೋದಿಲ್ಲ, ಅದು ಉತ್ತರ ಕೊಡ್ತಾರೆ. ಲಕ್ಷಣ ಶೂನ್ಯಂ, ಅದಕ್ಕೆ ಯಾವ ಲಕ್ಷಣ ಇಲ್ಲಪ್ಪ ಹೆಂಗೆ ಹೇಳೋದು. ಲಕ್ಷತೆ ಅನಯ ಇತಿ ಲಕ್ಷಣ ಪ್ರಮಾಣ, ಹೇಳಲಿಕ್ಕೆ ಪ್ರಮಾಣಗಳು ಇಲ್ಲ ಹೇಳಲಿಕ್ಕೆ ಲಕ್ಷಣಗಳು ಇಲ್ಲ, ಹೇಳಲಿಕ್ಕೆ ಪ್ರಮಾಣಗಳಿಲ್ಲ ಲಕ್ಷಣ ಆದರೂ ಇರ್ಬೋದಲ್ಲ, ಲಕ್ಷಣಗಳು ಇಲ್ಲ ಹೋಗಲಿ ಲಕ್ಷಣಗಿರಲಿಕ್ಕಿಲ್ಲ, ಲಕ್ಷಣಗಳು ಇಲ್ಲ ಅಂತಾದರೂ ಏನಾದರೂ ಪ್ರಮಾಣಗಳಿವೆಯಾ ಶಾಸ್ತ್ರದಲ್ಲಿ, ಇಲ್ಲಪ್ಪ. ಏಕೆಂದರೆ ಅದು ಇದೆ, ಇದ್ದಕ್ಕೆ ಪ್ರಮಾಣ ತೋರಿಸು ಅಂದರೆ ನಾವು ತೋರಿಸ್ತೀವಿ. ಸತ್ಯಂ ಜ್ಞಾನಂತಂ ಬ್ರಹ್ಮ, ಸಚ್ಚಿದಾನಂದಂ ಬ್ರಹ್ಮ, ನಿತ್ಯಂ ಬ್ರಹ್ಮ, ತತ್ವಮಸಿ, ಪ್ರಮಾಣಗಳಿವೆ. ಇದ್ದದ್ದಕ್ಕಾದ್ರೆ ಇಲ್ಲದಕ್ಕಿಂತಲೂ ಪ್ರಮಾಣ. ಅದೇನು ಮೀಸಲಾತಿ ಕಾಯ್ದೆ ಅಂತ ತಿಳ್ಕೊಂಡಿದ್ವಿ. ಈ ಮೀಸಲಾತಿ ಕಾಯ್ದೆ ಒಳಗೆ ಅಲ್ಲ, ನಿನಗೆ ಮೊದಲು ಜೈಲಿಗೆ ಹಾಕ್ಬಿಡ್ತಾರೆ, ಹಾಕಿಬಿಡೋದು. ಆಮೇಲೆ ಇಲ್ರಿ ನನಗೇನು, ನಾ ಏನೂ ತಪ್ಪು ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಂತ ಸಿದ್ಧ ಮಾಡಿ ತೋರಿಸು, ಆಮೇಲೆ ಬಿಡುಗಡೆ ಮಾಡುತ್ತೆ. ಇದು ಹಂಗಾಗಿದೆ ರೂಲ್ಸ್. ಅದು ಮೋಸ್ಟ್ ಖತರ್ನಾಕ್. ಅದು ಯಾವ ಕಾನ್ಸ್ಟಿಟ್ಯೂಷನ್ ಎಲ್ಲ ರೂಲ್ಸ್ ಮಾಡ್ಯಾರು ಏನು, ಇದು ಡೇಂಜರಸ್ ಲಾ. ಹಾಕೊಳ್ಳೋ ಜೈಲಿಗೆ ಹಾಕ ಅವನಿಗೆ ಏನಿಲ್ಲ. ನೀ ಆಫೀಸ್ನಾಗ ಕೂತ್ಕೋಬೇಕಾರೆ ಅಲ್ಲೇ ಬರ್ತಾರೆ, ಅಲ್ಲೇ ಬಂದು ದಡ ದಡ ಬೇಡಿ ಹಾಕಿ ಕರ್ಕೊಂಡು ಹೋಗ್ಬಿಡ್ತಾರೆ, ಜೈಲಿಗೆ ಹಾಕಿಬಿಡ್ತಾರೆ. ಅಲ್ರಿ ಯಾಕೆ ಏನ ಅಲ್ಲಿ ಕೋರ್ಟ್ನಾಗ ಹೇಳ್ತೇವೆ, ಆಮೇಲೆ ಒಂದು ಲಿಸ್ಟ್ ಕೊಡ್ತಾರೆ, ನೀ ಹೆಂಗೆ ಮಾಡಿದೆ, ನೀ ಹೆಂಗೆ ಮಾಡಿದೆ, ನೀ ಮಾಡಿದೆ, ನೀ ಹಂಗೆ ಬೈದಿ, ಕೆಟ್ಟ ಬೈಗಳನ್ನು ಜಾತಿ ಹೆಸರಿನಲ್ಲಿ ಬೈದಿ, ಇಂಥವೇನೋ ಒಂದು ಹೇಳಿ ಹೇಳ್ತಾರೆ. ಇಲ್ಲ ರೀ ನಾ ಹಂಗೆ ಬೈದಿಲ್ಲ, ನಾನು ಹಂಗೆ ಮಾಡಿಲ್ಲ ಅಂತ ಹೇಳಿದ್ರೆ ನೀ ಪ್ರೂವ್ ಮಾಡು. ಅಭಾವವನ್ನು ಹೆಂಗೆ ಪ್ರೂವ್ ಮಾಡ್ತೀರಿ? ಮಿಸ್ಟರ್ ಕುಂದಗೋಳ ಸಲನಾಗ, ಮಿಸ್ಟರ್ ಕುಂದಗೋಳ ಅಸ ಸಲನ ತಾನ. ಹಾಂ, ಕರಾವಳಿ ಜಿಲ್ಲೆ ಹಂಗೆ ಆಗಿತ್ತು ಸ್ವಾಮಿ, ಬಹಳ ಗೇ ಬಂತು. ಅರೆಸ್ಟ್ ಮೇಸನ್ ಇದೆ ಆಯ್ತಲ್ಲ, ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರು ಮುಂದೆ ಕೋರ್ಟಿಗೆ ಸಾಗಿದೆ, ರಿಲೀಸ್ ಮಾಡ್ಕೊಂಡು. ಇಲ್ಲೇ ಅಕ್ಕಿ ಅಲೂರ್ನಾಗ್ರಿ, ಏ 4 ವರ್ಷ ಹಿಂದೆ ಅಕ್ಕಿ ಅಲೂರ್ನಾಗ ಒಂದು 6 ಮಂದಿನ ಅರೆಸ್ಟ್ ಮಾಡಿ ಹಾಕ್ಬಿಟ್ರು, ಇನ್ನೋಸೆಂಟ್, ಏನೇನೂ ಇಲ್ಲ ಪಾಪದ್ದು. ಇನ್ನೂ ಕೊಳ್ಳಲಿಕ್ಕಿತ್ತಾರೆ. ಡೇಂಜರಸ್ ಕಾಯ್ದೆ, ಕಾಯ್ದೆನೂ ಭಾಳ ಡೇಂಜರಸ್. ಚಪ್ಪರಾಸಿ ಯಾವ ಬೇಕಾದ್ರೂ ಉಪಯೋಗ ಮಾಡ್ಕೋಬೋದು ಅಂದರೆ ಅಷ್ಟೊಂದು ಲೂಪ್ ಹೋಲ್ಸ್ ಇದೆ ಅದು. ಆದರೂ ಅದು ಪ್ರಸಿದ್ಧವಾದ ಕಾಯ್ದೆ ಅನ್ಸೋ ಕೂತ್ಕೊಂಡೆ, ಸುಪ್ರಸಿದ್ಧವಾದದ್ದು. ಏನು ಏನು ಹೇಳ್ತಾರೆ ಸ್ಪೆಷಲ್ ನೇಮ್ ಇದೆ ಅದಕ್ಕೆ. ಓಕೆ, ಸೊ ಏನಾಯಿತು, ಲಕ್ಷ್ಯ ಐತಿ, ಲಕ್ಷಣ ಪ್ರಮಾಣ, ಪ್ರಮಾಣ ಶೂನ್ಯಂ. ಓಕೆ, ಏನು ಅದಕ್ಕೆ ಪ್ರಮಾಣ ಏನು? ಪ್ರಮಾಣ ಶೂನ್ಯಂ, ಪ್ರಮಾಣ ಶೂನ್ಯಂ, ಉಭಯಂ ಚಿತ್ತಂ ಚೈತ್ಯಂ ದ್ವಯಂ, ಚಿತ್ತಂ ಚೈತ್ಯಂ ದ್ವಯಂ ಪ್ರಮಾಣ ಶೂನ್ಯಂ. ಅವು ಎರಡೂ ಇಲ್ಲ ಅಂತ ಸಿದ್ಧವಾದಾಗ ಏನಿದೆ ಅಂತ ನೀವು ಕೇಳಿದಲ್ಲೋ, ಆ ಏನಿದೆ ಅನ್ನೋಂಥದ್ದನ್ನು ಹೇಳಲಿಕ್ಕೆ ಪ್ರಮಾಣ ಶೂನ್ಯಂ, ಯಾವ ಪ್ರಮಾಣಗಳು ಇಲ್ಲ. ಸ್ವಪ್ನ ದೃಕ್ ಜಾಗೃದೃಕ್, ಸ್ವಪ್ನ ದೃಕ್ ಚಿತ್ತ ಜಾಗೃದೃಕ್ ಚಿತ್ತ ಗೊತ್ತಾಯ್ತಾ, ಇವೆರಡೂ ಅನ್ಯೋನ್ಯ, ಇವೆರಡೂ ಇಲ್ಲ. ಇವು ಎರಡು ಇಲ್ಲ ಅಂದರೆ ಏನು ಅಂತ ಕೇಳಿದೆ. ಸ್ವಪ್ನ ದೃಕ್ ಚಿತ್ತ, ಸ್ವಪ್ನ ದೃಕ್ ಚಿತ್ತ ದೃಶ್ಯ, ಸ್ವಪ್ನ ದೃಕ್ ಜೀವ, ಈ ಕಡೆ ಬನ್ನಿ, ಜಾಗೃದೃಕ್ ಚಿತ್ತ, ಜಾಗೃದೃಕ್ ಚಿತ್ತ ದೃಶ್ಯ, ಜಾಗೃದೃಕ್ ಜೀವ, ಇವು ಎರಡೂ ಇಲ್ಲ ಅಂತ ಹೇಳಿದ್ದೆ. ಆದರೆ ಹಾಗಾದ್ರೆ ಏನಿದೆ ಅಂತ ಕೇಳಿದೆ, ಏನಿದೆ ಅಂತ ಕೇಳಿದ್ದಕ್ಕೆ ನಾವು ಹೇಳ್ತಾ ಇದ್ದೇವೆ ಏನು ಅಂತೇಳಿ. ನ ಉಚ್ಚತೆ, ವಿವೇಕಿ ಆದವ್ರು ಏನೂ ಹೇಳೋದಿಲ್ಲ. ಈ ಒತ್ತಾಯ ಮಾಡಿ ಕೇಳಿದ್ರೆ ನಾವು ಹೇಳ್ತೇವೆ ಏನಂತೇಳಿ, ಪ್ರಮಾಣ ಶೂನ್ಯಂ. ಪ್ರಮಾಣ ಶೂನ್ಯಂ, ಉಭಯಂ ಚಿತ್ತಂ ಚೈತ್ಯಂ ದ್ವಯಂ, ಯತಃ ತತ್ಮತೇನೈವ ತಚ್ಚಿತ್ತ ತಯೈವ ತದ್ಗೃಹ್ಯತೆ. ಯಾರಿಗೆ ಅದು ಗೊತ್ತೋ ಅವರು ಅದನ್ನು ತಿಳಿದಿದ್ದಾರೆ, ತಿಳಿದವರೇ ತಿಳಿದಿದ್ದಾರೆ ತಿಳಿಯೋದನ್ನು. ಏನೆಂದು ತಿಳಿದಿದ್ದಾರೆ? ತಿಳಿವೇ ತಾನೆಂದು ತಿಳಿದಿದ್ದಾರೆ. ತಿಳಿಸಲು ನಮಗೆ ಪ್ರಮಾಣ ಇಲ್ಲ, ನಾವು ತಿಳಿಸ್ಲಿಕ್ಕಾಗೋದಿಲ್ಲ. ತನ್ಮತೇನೈವ ತಚ್ಚಿತ್ತ ತಚ್ಚಿತ್ತ ತಯೈವ, ಅವರವರು ಅವರವರ ಅನುಭವಗಳ ರಾಶಿಗಳ ಮಧ್ಯದಲ್ಲಿ ಅವರವರ ಅಂತಃಕರಣದಲ್ಲಿ ತಚ್ಚಿತ್ತ ತಯೈವ. ಏಕೆಂದರೆ ಈ ಚಿತ್ತಗೆ ಈ ಚಿತ್ತದ ರೆಫರೆನ್ಸ್ ಏನು ಅಂತಂದರೆ, ಕನಸಿನ ಚಿತ್ತವನ್ನು ಬಿಟ್ಟುಕೊಟ್ಟು ಜಾಗೃತದ ಚಿತ್ತವನ್ನು ಬಿಟ್ಟುಕೊಟ್ಟು ಈ ಚಿತ್ತ ಅಂತಂದರೆ ಇದು ಎಂಥ ಚಿತ್ತ? ಇದು ಕೇವಲ ಚೈತನ್ಯ ಅಂತೂ ಹೇಳಿದ್ರಲ್ಲ ಅಂತ ಅನ್ನಬಾರದು ಅಂತೇಳಿ ನಾವು ಏನು ಹೇಳಲಿಕ್ಕೆ ಹೋಗೋದು. ಅಂತೂ ಶಬ್ದದಿಂದ ಹೇಳಿದ್ರೂ ಇಲ್ಲೋ ಏನು, ಅದು ಕೇವಲ ಚೈತನ್ಯ ಅಂತ ಹೇಳಿದ್ರೂ ಇಲ್ಲೋ. ಶಬ್ದಗಳಿಗೆ ನಿಲುಕಲಾರದಂಥದ್ದು, ವರ್ಣಗಳನ್ನು ಪ್ರಯೋಗಿಸಲಿಕ್ಕೆ ಆಗಲಾರದಂಥದ್ದು. ತಚ್ಚಿತ್ತ ತಯೈವ ತದ್ಗೃಹ್ಯತೆ, ಅವರು ಅವರಿಂದ ಅವರು ಮಾತ್ರ ಅದನ್ನು ಅವರ ಅಂತಃಕರಣದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ. ಆಯ್ತೇನಪ್ಪ, ಅರ್ಥಾಯ್ತಾ? ಅವರು ಅವರು ಮಾತ್ರ ಅವರಂತೆ ಅವರ ಅಂತಃಕರಣದಲ್ಲಿ ಅವರು ಗುರುತಿಸ್ತಾರೆ. ನಾವು ನೀವು ಚುಪ್. ನ ಹಿ ಘಟಮತಿಂ ಪ್ರತ್ಯಾಖ್ಯಾಯ ಘಟಃ ಗೃಹ್ಯತೆ ನಾಪಿ ಘಟಂ ಪ್ರತ್ಯಾಖ್ಯಾಯ ಘಟಮತಿ. ಆಗಲೇ ಹಸ್ತಿ ಅಂದರು, ಈಗ ಘಟ ಅಂತಾರಷ್ಟೇ. ಘಟಮತಿಂ ಪ್ರತ್ಯಾಖ್ಯಾಯ ಘಟಃ ನ ಗೃಹ್ಯತೆ, ಎಲ್ಲಿವರೆಗೂ ಘಟ ಎನ್ನುವ ದೃಶ್ಯವು ಸ್ಪಷ್ಟವಾಗುವುದಿಲ್ಲವೋ ಅಲ್ಲಿವರೆಗೂ ಘಟವನ್ನು ಗುರುತಿಸಲಿಕ್ಕಾಗುವುದಿಲ್ಲ. ನಾಪಿ ಘಟಂ ಪ್ರತ್ಯಾಖ್ಯಾಯ ಘಟಮತಿ, ಘಟಬುದ್ಧಿ ಅನ್ನುವಂಥದ್ದು ಘಟ ಇಲ್ಲದೇ ಇಲ್ಲ, ಘಟಬುದ್ಧಿ ಅನ್ನುವಂಥದ್ದು ಘಟವಿಲ್ಲದೇ ಇಲ್ಲ, ಘಟವಿ ಅನ್ನುವಂಥದ್ದು ಘಟಬುದ್ಧಿ ಇಲ್ಲದೇ ಇಲ್ಲ. ಘಟ ಇದೆ ನೋಡ್ರಿ, ಒಂದು ಘಟ ಬಂದದ. ಘಟಬುದ್ಧಿ ಬಿಟ್ಕೊಟ್ಟು ಇದು ಘಟ ಅಂತ ಒಪ್ಕೊಡ್ರಿ. ನಿಮ್ಮ ಎದುರಿಗೆ ಇದೆ ಎಲ್ಲ, ಘಟಬುದ್ಧಿ ಬಿಡಬೇಕು, ಬಿಟ್ಬಿಟ್ಟು ಇದು ಘಟ ಅಂತ ಒಪ್ಕೊಡ್ರಿ. ಆಗ್ತದೇನು? ಓಕೆ, ಈ ಕಡೆ ಬರ್ರಿ. ಘಟ ಅನ್ನೋದು ಬಿಟ್ಕೊಟ್ಟು ಘಟ ಅನ್ನೋ ಒಪ್ಕೊಡ್ರಿ. ಘಟವನ್ನು ಬಿಟ್ಟುಕೊಟ್ಟು ಘಟಬುದ್ಧಿಯನ್ನು ತಂದುಕೊಳ್ರಿ. ಆಗ್ತದಾ? ಅಂದರೆ ಘಟ ಇಲ್ಲ ಅಂತ ಇಟ್ಕೋ, ಈ ಘಟಬುದ್ಧಿ ತಂದುಕೋ. ಆಗೋದಿಲ್ಲ. ಘಟಬುದ್ಧಿ ಘಟವಿಲ್ಲದೆ ಘಟಬುದ್ಧಿ ಇಲ್ಲ, ಘಟಬುದ್ಧಿ ಇಲ್ಲದೆ ಘಟವಿಲ್ಲ. ಸ್ವಪ್ನ ದೃಶ್ಯ ಇಲ್ಲದೆ ಸ್ವಪ್ನ ದೃಶ್ಯವಿಲ್ಲದೆ ಸ್ವಪ್ನ ಚಿತ್ತವಿಲ್ಲ, ಸ್ವಪ್ನ ಚಿತ್ತವಿಲ್ಲದೆ ಸ್ವಪ್ನ ದೃಶ್ಯ ಇಲ್ಲ, ಜಾಗೃತ ದೃಶ್ಯವಿಲ್ಲದೆ ಜಾಗೃತ ಚಿತ್ತ ಇಲ್ಲ, ಜಾಗೃತ ಚಿತ್ತವಿಲ್ಲದೆ ಜಾಗೃತ ದೃಶ್ಯ ಇಲ್ಲ. ಸ್ವಪ್ನ ದೃಶ್ಯ ದೃಕ್ ಇಲ್ಲದೆ ಸ್ವಪ್ನ ಇಲ್ಲ, ಜಾಗೃತ ದೃಶ್ಯ ದೃಕ್ ಇಲ್ಲದೆ ಜಾಗೃತ ಇಲ್ಲ. ಎಲ್ಲ ಇಲ್ಲ ಇಲ್ಲ ಇಲ್ಲ ಆಗೋಯ್ತಲ್ರಿ. ದೃಕ್ ಇಲ್ಲದೆ ಇವರು ಯಾರೂ ಇಲ್ಲ. ಅವನು ಯಾರು ಹೇಳ್ರಿ? ಬಾಯಿ ಮುಚ್ಚಿಕೊಳ್ತೀವಿ, ಏನೂ ಹೇಳಂಗಿಲ್ಲ. ಯಾರು ಹೆಂಗಿರ್ಬೇಕು? ನೀನು ನಿನ್ನಂತೆ ನೀ ತಿಳಿಬೇಕು. ನಹಿ ತತ್ರ ಪ್ರಮಾಣ ಪ್ರಮೇಯ ಭೇದ ಶಕ್ಯತೆ ಕಲ್ಪಯಿತು ಇತಿ ಅಭಿಪ್ರಾಯ. ಈ ಬಾ ಚಂದ ಪ್ರಮಾಣ ಪ್ರಮೇಯ ಪ್ರಮಾತೃ ಮೂರು ಶಬ್ದ ಪ್ರಮಾಣ ಪ್ರಮೇಯ ಪ್ರಮಾತೃ. ಪ್ರಮೇಯ ಅಂದರೆ ತಿಳಿಯಬೇಕಾದ ವಿಷಯ, ಪ್ರಮಾತೃ ಅಂದರೆ ತಿಳಿಯಬೇಕಾದವನು, ಪ್ರಮಾಣ ಅಂದರೆ ಇವರಿಬ್ಬರ ಸಂಬಂಧ ಯಾವ ಸಂಬಂಧದಿಂದಾಗಿ ತಿಳಿಯಲು ಸಾಧ್ಯವೋ ಅದಕ್ಕೆ ಪ್ರಮಾಣ ಅಂತ ಕರೀತಾರೆ. ಈಗ ಕೊನೆಗೆ ಅವೆಲ್ಲ ಸುಳ್ಳು, ಅವು ಅನ್ಯೋನ್ಯ ಎಲ್ಲ ಅದೆಲ್ಲ ನಿರ್ಧಾರ ಮಾಡಿ ಈಗ ನೀನು ನೀನು ಮಾತ್ರವಾಗಿ ಉಳಿದೀಗ ಈಗ ಪ್ರಮೇಯ ವಿಧಾನವು ಅಲ್ಲಿ ತಿಳಿಯಬೇಕಾದಂಥ ಒಂದು ವಿಷಯ ಏನಾದರೂ ವಸ್ತು ಬೇರೆ ಇದೆಯೋ ಅಲ್ಲಿ ಪ್ರಮೇಯ ಇಲ್ಲ. ಹೋಗಲಿ ನಾ ತಿಳಿದೆ ಅಂತ ಹೇಳಲಿಕ್ಕೆ ಪ್ರಮಾತೃ ಇದಾನೋ ಇಲ್ಲ. ಮತ್ತು ಪ್ರಮಾಣ ಎಲ್ಲಿಂದ ತರೋದು ಅವನಿಗೆ? ಅವ್ರ ಪ್ರಮಾಣ ಪ್ರಮೇಯ ಭೇದ ಶಕ್ಯತೆ ಕಲ್ಪಯಿತುಮ ಅಪಿ ನ ಶಕ್ಯತೆ, ಅದು ಕಲ್ಪಿಸ್ಲಿಕ್ಕೂ ಸಾಧ್ಯವಿಲ್ಲ ಇತಿ ಅಭಿಪ್ರಾಯ ಅಂತ ಆ ವಿಷಯಗಳಲ್ಲಿ ಮುಗಿಸ್ತಾ ಇದ್ದಾರೆ. ಯಥಾ ಸ್ವಪ್ನಮಯೋ ಜೀವ ಜಾಯತೆ ಮ್ರಿಯತೆ ಪಿಚ ತಥಾ ಜೀವ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಯಥಾ ಮಾಯಾಮಯೋ ಜೀವ ಜಾಯತೆ ಮ್ರಿಯತೆ ಪಿಚ ತಥಾ ಜೀವ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಯಥಾ ನಿರ್ಮಿತಕೋ ಜೀವ ಜಾಯತೆ ಮ್ರಿಯತೆ ಪಿಚ ತಥಾ ಜೀವ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಸ್ವಪ್ನದ ಮನುಷ್ಯ ಹುಟ್ಟಿಲ್ಲ ಸಾಯೋದಿಲ್ಲ, ಹಾಗೆ ನಾವು ಯಾರು ಹುಟ್ಟಿಲ್ಲ ಸಾಯೋದಿಲ್ಲ. ಮಾಯಾ ಜನಿತ ಹಾವು ಹುಟ್ಟಿಲ್ಲ ಸಾಯೋದಿಲ್ಲ, ಹಾಗೆ ನಾವು ಯಾರೂ ಕೂಡ ಹುಟ್ಟಿಲ್ಲ ಸಾಯೋದಿಲ್ಲ. ಅರ್ಥಾತ್ ಯಾವ ಜೀವರಾಶಿಗಳು ಹುಟ್ಟೇ ಇಲ್ಲ, ಯಾವ ಜೀವರಾಶಿಗಳು ಸಾಯೋದಿಲ್ಲ, ಸೃಷ್ಟಿ ಆಗೇ ಇಲ್ಲ, ಪ್ರಳಯದ ಸಾಧ್ಯತೆ ಇಲ್ಲ. ಮುಗಿತ್ರಿ ಉಪನಿಷತ್ತು. ಅಮಿ ಸರ್ವೇ ನ ಭವಂತಿ ಭವಂತಿ ನ ಭವಂತಿ. ಅಮಿ ಸರ್ವೇ, ನಾವೆಲ್ಲರೂ ಉಂಟಾಗಿಲ್ಲ, ನಾವೆಲ್ಲರೂ ಸಾಯೋದನ್ನು ಇಲ್ಲ. ಓಂ ತತ್ಸತ್. ನಾರಾಯಣ ನಾರಾಯಣ ನಾರಾಯಣ.